ನಿಮಗೆ ಮಾಹಿತಿ ಮಾಡಿಕೊಡ್ಲಿಕ್ಕೆ ಈಗ ನಮ್ಮ ಜೊತೆಗಿದ್ದಾರೆ. ಹಿರಿಯೂರು ಬೊಬ್ಬೂರು ಫಾರ್ಮ್ನಲ್ಲಿರುವಂತಹ ತೋಟಗಾರಿಕಾ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಪ್ರಕಾಶ್ ಕೆರೂರ್ಯ ಹಾಗೂ ಡಾಕ್ಟರ್ ಜೆ ಸಿ ಬೊಮ್ಮೇಶ್ ಸರ್, ತಮ್ಮಿಬ್ಬರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಮಸ್ಕಾರ. ರೈತ ಬಾಂಧವರೇ, ನೀವು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಪ್ರಶ್ನೆಗಳನ್ನು ಕೇಳಲಿಕ್ಕೆ ನಮ್ಮ ಮೊಬೈಲ್ ಸಂಖ್ಯೆಗಳಾಗಲಿ ಹೇಳಿದರೆ ನಾನು ಮತ್ತೊಮ್ಮೆ ಹೇಳ್ತೀನಿ, 9444624273 ಮತ್ತೊಂದು ಸಂಖ್ಯೆ 9141970772. ಮತ್ತು ಇನ್ನೊಂದು ಲ್ಯಾಂಡ್ಲೈನ್ ನಂಬರ್ ಒಂದಿದೆ, ಇದಕ್ಕೂ ನೀವು ಫೋನ್ ಮಾಡ್ಬೋದು, 295649. ಇದಕ್ಕೆ ನೀವು ಫೋನ್ ಮಾಡಬೇಕಂದ್ರೆ ನೀವು ಎಷ್ಟಡಿ ಸಂಖ್ಯೆನ ಹಾಕಬೇಕಾಗುತ್ತೆ, 08194. ಸರ್ ಪ್ರಕಾಶ್ ಅವರ, ಇವತ್ತಿನ ವಿಷಯಕ್ಕೆ ಸಂಬಂಧಪಟ್ಟಂಗೆ ನಾವು ಮುಂಗಾರು ಪೂರ್ವ ತರಕಾರಿ ಹಾಗೂ ತೋಟಗಾರಿಕೆ ಬೆಳೆಗಳ ನಿರ್ವಹಣೆ ಅಂತ ಹೇಳಿದ್ವಿ. ಈಗ ನಮ್ಮ ರೈತ ಬಾಂಧವರು ತರಕಾರಿ ಬೆಳಿಬೇಕನ್ನ ಮನಸ್ಸು ಮಾಡಿರೋಂಥವ್ರು ಯಾವ್ಯಾವ ರೀತಿಯ ಒಂದು ತರಕಾರಿಗಳನ್ನು ಬೆಳಿಲಿಕ್ಕೆ ಈಗ ಅವಕಾಶ ಇದೆ? ರೈತ ಬಾಂಧವರೇ, ಈಗಾಗಲೇ ಪ್ರಸಕ್ತ ಮುಂಗಾರಿನ ಚಟುವಟಿಕೆಗಳು ಈಗಾಗಲೇ ಆರಂಭ ಆಗಿದ್ದಾವೆ. ಸೊ ಒಳ್ಳೆ ಒಂದು ಕಡೆ ನಾವು ಮುಂಗಾರಿನ ಒಂದು ಆಗಮನದಲ್ಲಿ ನಿರೀಕ್ಷೆಯಲ್ಲಿ ಇದ್ದೀವಿ. ಸೊ ಕಳೆದ ಮುಂದಿನ 5 ದಿನದಲ್ಲಿ ಅದನ್ನು ಚುರುಕಾಗ್ತಕ್ಕಂಥ ಎಲ್ಲ ಒಂದು ಹವಾಮಾನ ಮುನ್ಸೂಚನೆ ಕಾಣ್ತಾ ಇದೆ. ಸೊ ಈ ನಿಟ್ಟಿನಲ್ಲಿ ನಮ್ಮ ರೈತ ಬಾಂಧವರು, ಎಸ್ಪೆಷಲಿ ನಮ್ಮ ಚಿತ್ರದುರ್ಗ ಅಂತ ಬರ ಪೀಡಿತ ಪ್ರದಂಥ ಪ್ರದೇಶದಲ್ಲಿ ರೈತರ ಒಂದು ಸಮಸ್ಯೆಗಳು ಭಾಳಷ್ಟು ಇದ್ದಾವೆ. ಹೌದು. ಸೊ ಅಂಥ ಸಮಸ್ಯೆಗಳನ್ನು ಕೂಡ ನಾವು ಎದುರುನಿಟ್ಕೊಂಡ್ಬಿಟ್ಟು ಸೊ ಕೆಲವೊಂದು ತರಕಾರಿ ಬೆಳೆ ಅದರಲ್ಲೂ ಕೂಡ ವಾಣಿಜ್ಯ ದೃಷ್ಟಿಯಿಂದ ಕೆಲವೊಂದು ತರಕಾರಿಗಳನ್ನು ಬೆಳೆದು ನಮ್ಮ ರೈತರ ಒಂದು ಆರ್ಥಿಕ ಮಟ್ಟವನ್ನು ನಾವು ಇಲ್ಲಿ ವೃದ್ಧಿ ಮಾಡಲಿಕ್ಕೆ ಸಾಕಷ್ಟು ಅವಕಾಶಗಳಿದ್ದಾವೆ. ಈಗಾಗಲೇ ನಮ್ಮ ಚಿತ್ರದುರ್ಗ ಜಿಲ್ಲೆ ಹೇಳಿದಂಗೆ ಈರುಳ್ಳಿ ಬೆಳೆಗೆ ಸೂಕ್ತವಾದಂಥ ಪ್ರದೇಶ ಇದೆ, ಸೂಕ್ತವಾದ ಹವಾಗುಣಗಳಿದೆ, ಅದೇ ರೀತಿ ಮಣ್ಣಿನ ಗುಣಧರ್ಮ ಇರುವುದರಿಂದ ಸೊ ಈ ಬೆಳೆಗೆ ನಾವು ಹೆಚ್ಚಿಗೆ ಗಮನ ಕೊಡಬೇಕಾಗತ್ತೆ. ಬಟ್ ಎಲ್ಲೇ ಒಂದು ಕಡೆ ನಾವು ಕಳೆದ 2-3 ವರ್ಷ ಈ ಒಂದು ಬೆಳೆ ಬಗ್ಗೆ ನಾವು ಅವಲೋಕನ ಮಾಡಿ ನೋಡಿದರೆ ಸಾಕಷ್ಟು ಸಮಸ್ಯೆಗಳು ಎದುರು ಬರ್ತಾ ಇದೆ. ಸೊ ಕೊಳೆ ರೋಗ ಇರ್ಬೋದು, ಸೊ ಅಲ್ಲಿ ಇರ್ತಕ್ಕಂಥ ಗೆಡ್ಡೆಗಳನ್ನು ಬೆಳೀತಾರೆ, ಆಮೇಲೆ ಎಲ್ಲೋ ಒಂದು ಕಡೆ ಮಾರುಕಟ್ಟೆಯ ಸಮಸ್ಯೆನೂ ಕೂಡ ಆಗ್ತಾ ಇದೆ. ಸೊ ಈ ನಿಟ್ಟಿನಲ್ಲಿ ನಮ್ಮ ತೋಟಗಾರಿಕಾ ಮಹಾವಿದ್ಯಾಲಯ ಇರ್ಬೋದು ಅಥವಾ ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಿಂದ ಸಾಕಷ್ಟು ತಳಿಗಳನ್ನು ನಾವು ವೃದ್ಧಿ ಮಾಡಿ ರೈತರಿಗೆ ಒಂದು ಪ್ರತ್ಯಕ್ಷತೆ ಮೂಲಕ ಸಾಕಷ್ಟು ತಳಿಗಳನ್ನು ನಾವು ಅವರಿಗೆ ಮನವರಿಕೆ ಮಾಡಿ ಕೊಡ್ತಾ ಇದ್ದೀವಿ. ಯಾಕಂದ್ರೆ ಏನಾಗುತ್ತೆ, ರೈತರು ಎಲ್ಲೇ ಒಂದು ಕಡೆ ಈಗ ಸ್ಥಳೀಯ ತಳಿಗಳನ್ನು ಬಳಸುವುದ್ರೆ ಏನಾಗುತ್ತೆ, ಅದ್ರ ಗುಣಮಟ್ಟ ಇರೋದಿಲ್ಲ, ಮೊಳಕೆ ಒಡೆಯ ಸಮಸ್ಯೆ ಇರುತ್ತೆ, ಕೌಟ್ ಆಗ್ತಕ್ಕಂಥ ಸಮಸ್ಯೆ ಇರುತ್ತೆ. ಈ ಸಮಸ್ಯೆಗಳನ್ನು ನೀಗಿಸ್ಲಿಕ್ಕೆ ಈಗಾಗಲೇ ನಾವೇನು ಸುಧಾರಿತ ತಳಿಗಳನ್ನು ನಾವು ರೆಕಮೆಂಡ್ ಮಾಡ್ತೀವಿ, ಅಂಥ ತಳಿಗಳನ್ನು ರೈತರು ಬಳಸಬೇಕಾಗತ್ತೆ. ಸೊ ನಮ್ಮ ಒಂದು ಕೃಷಿ ವಿಜ್ಞಾನ ಕೇಂದ್ರದಿಂದ ಹಾಗೂ ನಮ್ಮ ಮಹಾವಿದ್ಯಾಲಯದಿಂದ ಸೊ ಈರುಳ್ಳಿಯಲ್ಲಿ ಸಾಕಷ್ಟು ತಳಿಗಳು ಇತ್ತೀಚಿನ ದಿನದಲ್ಲಿ ಪ್ರಚಲಿತ ಆಗಿದ್ದಾವೆ. ಈಗಾಗಲೇ ರೈತರು ಕೂಡ ಬೆಳೀತಾ ಇದ್ದಾರೆ. ಪ್ರಮುಖವಾಗಿ ಭೀಮಾ ಸೂಪರ್ ಅಂತ ತಳಿ ಬಂದಿದೆ, ಭೀಮಾ ಡಾರ್ಕ್ ರೆಡ್ ಅಂತ ಇದೆ, ಆಮೇಲೆ ಭೀಮಾ ಶಕ್ತಿ ಅಂತೇಳಿ ಹಿಂಗಾರಿನಲ್ಲಿ ಚೆನ್ನಾಗಿ ಬರ್ತಾ ಇದೆ. ಸೊ ಎಲ್ಲಾನೂ ತಳಿಗಳನ್ನ ರೈತರು ಬೆಳೆಸಲಿಕ್ಕೆ ನಾವು ಈ ಒಂದು ಸಮಯದಲ್ಲಿ ನಾವು ರೈತರಿಗೆ ಶಿಫಾರಸು ಮಾಡ್ತಾ ಇದೀವಿ. ಸೊ ಬೇಕಾದಂತ ಬೀಜ ವ್ಯವಸ್ಥೆ ಕೂಡ ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಿಂದ ಲಭ್ಯ ಇದೆ. ತಾವು ಕೃಷಿ ವಿಜ್ಞಾನ ಕೇಂದ್ರಕ್ಕೆ ಭೇಟಿ ನೀಡಿ ಅಥವಾ ಅಲ್ಲಿರ್ತಕ್ಕಂಥ ವಿಜ್ಞಾನಿಗಳನ್ನ ಸಂಪರ್ಕ ಮಾಡಿದ್ರೆ ಬೀಜದ ಮೂಲ ನಿಮ್ಗೆ ಹೇಳ್ತಾರೆ, ಆಮೇಲೆ ತಾವು ಅದನ್ನ ತೊಡಸ್ಕೊಂಡು ಉತ್ತಮ ಬೆಳೆ ಬೆಳಿಲಿಕ್ಕೆ ತಾವು ಗಮನ ಕೊಡಬೇಕು. ನಮ್ಮ ರೈತರು ಲೈನ್ ಆಗಿದ್ದಾರೆ, ಯಾರು ಎಲ್ಲಿಂದ ಅಂತ ಕೇಳೋಣ. ಹಲೋ ಹಲೋ ನಮಸ್ತೆ ಸರ್. ನಮಸ್ತೆ, ಹೇಳಿ ತಮ್ಮ ಹೆಸರು. ಹಲೋ ನಾಗೇಂದ್ರ ಸಾ, ಚಳ್ಳಕೆರೆ ತಾಲೂಕು ದೊಡ್ಡವಳ್ಳಾರದಿಂದ ನಾಗೇಂದ್ರ. ನಾಗೇಂದ್ರ ಅವರೇ, ಪ್ರಶ್ನೆ ಕೇಳಿ. ಸಾ, ನಾವು ಟೊಮೆಟೆ ನಾಟಿ ಮಾಡಿ ಒಂದು ತಿಂಗಳಾಯ್ತು. ಹೇಳಿ ನಾಗೇಂದ್ರ ಅವ್ರೆ. ಸಸಿ ಎಲ್ಲ ಒಣಗೋಗ್ತಾ ಐತೆ. ಒಣಗೋದಂಗಲ್ಲ, ಮತ್ತೆ ನಾಟಿ ಮಾಡ್ತಾನೆ ಇದ್ರು, ನಿಲ್ಸಿಲ್ಲ ನಾಟಿ ಮಾಡೋದು. ಒಂದು ತಿಂಗಳವರೆಗೂ ನಾಟಿ ಮಾಡ್ತಾನೆ ಇದ್ರೆ ಒಣಗೋಗ್ತಾನೆ ಐತೆ. ಒಂದೊಂದ್ ಸಾಲ್ಗೆ 150 ಸಸಿ ಬೀಳುತ್ತೆ ನಮ್ದು. ಒಂದೊಂದ್ಸರಿ ನಾಟಿ ಮಾಡಿದಾಗ ಒಂದ್ 20 ಸಸಿ ಮಾತ್ರ ನಾಟಿ ತಗೊಂಡೋಗ್ತೆ. ಸಸಿ ಎಲ್ಲಿಂದ ತಂದಿದ್ದೀರಿ? ಸಸಿ ಎಲ್ಲಿಂದ ತರ್ತಾ ಇದ್ದೀರಿ? ಅಲ್ಲ, ಇಲ್ಲಿ ಕೇಳಿ ನಾಗೇಂದ್ರ ಅವರೇ, ಗೊಬ್ಬರ ಯಾವ ರೀತಿ ಕೊಡ್ಬೇಕು, ಹೆಂಗಿರುವಾಗ? ಅಲ್ಲ ನಾಗೇಂದ್ರ ಅವರೇ, ಈಗ ನೀವು ಸಸಿಗಳನ್ನ ನಾಟಿ ಮಾಡಿದ್ವಿ, ನಿನ್ನೆನೋ ನಾಟಿ ಮಾಡ್ತಾನೆ ಇದ್ವಿ. ಆಯ್ತು ಆಯ್ತು, ಫಸ್ಟ್ ನಾಟಿ ತಾಂಡಿರೋದಲ್ಲ, ಅದೇ ಊಟ ಬಂದ್ಬಿಟ್ಟದೆ. ಅಲ್ಲ, ಈಗ ನೀವು ಸಸಿ ಏನಾಗತ್ತೆ, ಈಗ ಸಸಿ ಹಂತದಲ್ಲಿ ಯಾವ ತರ ನಿಮ್ ಏರು ಮಡಿ ಮಾಡ್ಕೊಂಡು ಶೀಟ್ ಹಾಕೊಂಡು ಮಲ್ಚಿಂಗ್ ಶೀಟ್ ಹಾಕೊಂಡು ಮಾಡ್ತಾ ಇದ್ರ, ಅಥವಾ ಜನರಲ್ ಆಗಿ ಸಾಲ್ ಕೊರ್ಕೊಂಡು ನೀರು ಹಾಸ್ತಾ ಇದ್ದೀರಾ, ಹೆಂಗ್ ಮಾಡ್ತಾ ಇದೀರಿ, ಬೆಳೆ ಹೆಂಗ್ ತೆಗಿತಾ ಇದ್ದೀರಾ? ನಾವು ಡ್ರಿಪ್ ಮೂಲಕ ಮಾಡ್ತಿದ್ವಿ ಸರ್. ಡ್ರಿಪ್ ಮೂಲಕ ಮಲ್ಚಿಂಗ್ ಶೀಟ್ ಹಾಕಿದೀರಾ? ಸಸಿ ಎಲ್ಲಿಂದ ನೀವು ಟ್ರೇನಿಂದ ತಂದ್ರೆ ಅಥವಾ ನೀವೇ ಉತ್ಪತ್ತಿ ಮಾಡಿದ್ರ ಮನೆಯಿಂದಲೇ ಅಂದ್ರೆ ನರ್ಸರಿ ಮಾಡಿದ್ರ? ಏನಾಗತ್ತೆ ಈಗ ಸಸಿ ಹಂತದಲ್ಲಿ ಇರ್ತಕ್ಕಂತ ಸಮಸ್ಯೆ ಏನಪ್ಪಾ ಅಂದ್ರೆ ಕೆಲವೊಮ್ಮೆ ಏನಾಗತ್ತೆ ನೀರು ಜಾಸ್ತಿ ಆದ್ರೆ ಕೊಳೆ ರೋಗ ಬರ್ತಕ್ಕಂತ ಚಾನ್ಸಸ್ ಇರುತ್ತೆ, ಅದನ್ನ ಡ್ಯಾಂಪಿಂಗ್ ಅಪ್ ಅಂತೀವಿ. ಅಂತ ಸಮಸ್ಯೆ ಇತ್ತಪ್ಪ ಅಂದ್ರೆ ಸ್ವಲ್ಪ ನೀವು ಈ ಕಾರ್ಬನ್ಡೈಜಿಮ್ ಎಂಬ ಔಷಧಿ ಬರುತ್ತೆ, ಶಿಲೀಂಧ್ರನಾಶಕ ಬಾವಿಸ್ಟಿನ್ ಅಂತೀವಿ, ಅದನ್ನ ಒಂದು ಲೀಟ್ರಿಗೆ 2 ಗ್ರಾಮ್ ಹಾಕೊಂಡು ಅದನ್ನ ಸೊಲ್ಯೂಷನ್ ಮಾಡಿಕೊಂಡು ಎಲ್ಲ ಒಂದು ಕಡೆಯಿಂದ ನೀವು ಅದನ್ನ ನಾಟಿ ಮಾಡಿದ್ಮೇಲೆ ಇಮಿಡಿಯೇಟ್ ಆಗಿ, ಇವತ್ತು ನಾಟಿ ಮಾಡಿದ್ರೆ ಇಮಿಡಿಯೇಟ್ ಆಗಿ ಅಥವಾ ಸಾಯಂಕಾಲ ಅಥವಾ ಬೆಳಿಗ್ಗೆ ನೀವು ಅದನ್ನ ಬಾವಿಸ್ಟಿನ್ ಅದೇನು ನಾವು ಕಾರ್ಬನ್ಡೈಜಿಮ್ ಅಂತ ಅದನ್ನ ದ್ರಾವಣ ಮಾಡಿ ಬುಡಕ್ಕೆ ಉಯಿರಿ. ಸೊ ಎಲ್ಲ ಒಂದು ಕಡೆ ರೋಗಾಣುಗಳು ಇದ್ದಪ್ಪ ಅಂದ್ರೆ ಅದನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ. ಆಮೇಲೆ ನೀರಿನ ಕಡೆ ಇಡ್ತಾ ಇರಲಿ, ಸೊ ನೀರು ಜಾಸ್ತಿ ಕೊಡಕ್ ಹೋಗ್ಬೇಡಿ ಪ್ರಾರಂಭಿಕ ಹಂತದಲ್ಲಿ. ನೋಡಿ ಇದು ಔಷಧಿ ಮಾಡಿ ಕೆಲವೊಂದು ಪ್ರಾರಂಭಿಕ ಹಂತದಲ್ಲಿ ಈಗ ಕೆಲವೊಂದು ಏನಾಗುತ್ತೆ ಟ್ರಾನ್ಸ್ಪ್ಲಾಂಟ್ ಮಾಡ್ತೀವಲ್ಲ ಅದು ಕೆಲವೊಂದು ಟ್ರಾನ್ಸ್ಪ್ಲಾಂಟ್ ಶಾಕ್ದಿಂದಲೂ ಕೆಲವೊಂದು ಸಸಿಗಳು ಸಾಯ್ತಾ ಇರ್ತವೆ, ಅಥವಾ ಏನಾದ್ರು ತನು ಜಾಸ್ತಿ ಆಯ್ತಂದ್ರೂ ರೋಗ ಉಟ್ಕೊಳ್ಳೋ ಚಾನ್ಸಸ್ ಇರುತ್ತೆ. ನೀವು ಕಾರ್ಬನ್ಡೈಜಿಮ್ ಔಷಧಿಯನ್ನ ಎಲ್ಲಾ ಗಿಡಗಳಿಗೂ ದ್ರಾವಣ ಮಾಡ್ಕೊಂಡು 1 ಲೀಟರ್ಗೆ 2 ಗ್ರಾಮ್ ಅಂತೇಳಿ ದ್ರಾವಣ ಮಾಡ್ಕೊಳ್ಳಿ. ಎಲ್ಲಾ ಗಿಡಗಳಿಗೂ ಒಂದೊಂದು 50 ml ಸ್ವಲ್ಪ ಸೊಲ್ಯೂಷನ್ ಬುಡಕ್ಕೆ ಹಾಕೊಂಡು ಹೋಗಿ ಕಡಿಮೆ ಆಗುತ್ತೆ. ಒಳ್ಳೇದು, ನಮಸ್ಕಾರ ನಾಗೇಂದ್ರ ಅವರೇ. ಈಗ ತಾವು ಆಗ್ಲೇ ಹೇಳ್ತಿದ್ರಿ ಹೊಸ ತಳಿಗಳೆಲ್ಲ ಇದಾವೆ ಅಂತೇಳಿ, ಯಾವ್ಯಾವ ತಳಿಗಳಿದೆ ಭೂಮೇಶ್ ಅವ್ರ ತಾವ? ಸರ್, ಈಗ ನಾವು ಚಿಲ್ಲಿ ಟೊಮ್ಯಾಟೊ ಮತ್ತೆ ಸೌತೆಕಾಯಿ ಇದನ್ನ ತಗೊಂಡ್ರೆ ನಾವು ಸರ್, ಈಗ ಟೊಮ್ಯಾಟೊದಲ್ಲಿ ನಮ್ಗೆ ಅರ್ಕ ರಕ್ಷಕ್ ಅಂತ ನಮ್ಮ ಹೆಸರುಘಟ್ಟ ರಿಸರ್ಚ್ ಇನ್ಸ್ಟಿಟ್ಯೂಟ್ ಇಂದ ರಿಲೀಸ್ ಮಾಡಿದ್ದಾರೆ, ಅದು ಕೂಡ ಮಳೆಗಾಲಕ್ಕೆ ತುಂಬಾ ಚೆನ್ನಾಗಿದೆ. ಅರ್ಕ ರಕ್ಷಕ್ ಬಂದು ಉದ್ದ ಟೊಮ್ಯಾಟೊ, ನಾವು ಲೋಲಾಕ್ ಟೊಮ್ಯಾಟೊ ಉದ್ದ ಟೊಮ್ಯಾಟೊ, ಹೈಬ್ರಿಡ್ ಟೊಮ್ಯಾಟೊ ಟೈಪ್. ಮತ್ತಿನ್ನೊಂದು ಅರ್ಕ ಸಾಂಬ್ರಾಟ್ ಅಂತಿದೆ, ಅದು ಜವರಿ ಟೈಪ್. ಸೊ ಇವು ಕೂಡ ನಮ್ಗೆ ಮಳೆಗಾಲಕ್ಕೆ ಒಂದು ಉತ್ತಮವಾದಂತಹ ಹೈಬ್ರಿಡ್ ತಳಿಗಳು. ಪ್ರೈವೇಟ್ ಕಂಪ್ನಿಗಳು ತುಂಬಾ ಹೈಬ್ರಿಡ್ಸ್ ಇದಾವೆ ಇಲ್ಲಿ ಈ ಭಾಗಕ್ಕೆ ಆಗುವಂತದ್ದು, ಆ ಹೈಬ್ರಿಡ್ಸ್ ಗಳನ್ನ ಅವ್ರು ಸೆಲೆಕ್ಟ್ ಮಾಡ್ಕೋಬಹುದು. ಈಗ ಸೂಕ್ತವಾದ ಸಮಯ ಅವ್ರಿಗೆ ನಿಯರೆಸ್ಟ್ ಅವ್ರ ಹತ್ರದಲ್ಲಿರುವಂತಹ ನರ್ಸರಿಗಳಿಗೆ ಅವ್ರ ಕೊಟ್ಟು ಬೀಜಗಳನ್ನ ಒಳ್ಳೆ ರೋಗ ಮುಕ್ತ ಹೆಲ್ದಿ ಸಸಿಗಳನ್ನ ಅವರು ಫಸ್ಟ್ ಬೆಳೆಸಬೇಕು. ಹೆಲ್ದಿ ಸಸಿ ಬೆಳೆಸೋದೇ ತುಂಬಾ ಮುಖ್ಯವಾದಂತಹ, ಈಗ ಫೋನ್ ಮಾಡಿದಂತಹ ರೈತರದು ಅದೇ ಸಮಸ್ಯೆ. ಈಗ ನಂದು ಅದೇ ಪ್ರಶ್ನೆ ಇದೆ, ಏನಾದ್ರು ಈಗ ನಮ್ಮ ನಾಗೇಂದ್ರ ಅವರು ಫೋನ್ ಮಾಡಿದ್ರು, ಅವರು ಸಸಿನೇ ಬೇರೆ ಕಡೆಯಿಂದ ನರ್ಸರಿಯಿಂದ ತಂದು ನಾಟಿ ಮಾಡಿದೀವಿ ಅಂತ ಹೇಳಿದ್ರು, ಇದು ಈ ತರ ತಂದು ನಾಟಿ ಮಾಡೋದು ಒಳ್ಳೇದ ಅಥವಾ ತಾವೇ ಒಂದು ಸಸಿ ಮಡಿ ಮಾಡಿಕೊಂಡು ಸಸಿಗಳನ್ನು ಬೆಳೆಸಿ ನಾಟಿ ಮಾಡಿದ್ರೆ ಒಳ್ಳೇದಂತ ಹೇಳ್ತಾರೆ? ಮೊದಲು ಸಸಿ ಮಡಿ ನಾವು ಏರ್ ಮಡಿ ಮಾಡ್ಕೊಂಡು ಮಾಡ್ತಿದ್ವಿ, ಅದು ಹಳೆ ಪದ್ಧತಿ. ಏನಾಗಿದೆ ಸಾಕಷ್ಟು ಅನುಕೂಲಗಳಿದಾವೆ, ರೈತರ ಹತ್ರನು ಇದಾವೆ, ಆಮೇಲೆ ಅವ್ರದ್ದು ಆಸಕ್ತಿನೂ ಬೇಕಾಗುತ್ತೆ. ಯಾಕಂದ್ರೆ ಸಸಿ ಮಾಡ್ಬೇಕಾದ್ರೆ ಕೆಲವೊಂದು ಸ್ಕಿಲ್ ಬೇಕಾಗತ್ತೆ, ಎಲ್ಲಾ ರೈತರು ತಮ್ಗೆ ಹೆಚ್ಚು ಆಗಿ ಮಾಡಕ್ಕಾಗೋದಿಲ್ಲ. ಕೆಲವೊಂದು ಇನಿಷಿಯಲ್ ಆಗಿ ಒಳ್ಳೆ ಬೀಜ ತರಬೇಕು, ಯಾವುದೇ ಇರಲಿ, ಇವ ನಮ್ಮ ಪಬ್ಲಿಕ್ ಸೆಕ್ಟರ್ ಇಂದಲೂ ತರಬಹುದು ಅಥವಾ ಪ್ರೈವೇಟ್ ಸೆಕ್ಟರ್ ಇಂದಲೂ ತರಗೋಬೇಕಾಗತ್ತೆ. ಪ್ರೋಟ್ರಿ ಇರುತ್ತೆ, ಈಗೆಲ್ಲ ಪ್ರೋಟ್ರಿಯಿಂದಲೇ ನಾವು ಸಸಿ ಮಡಿಗಳನ್ನ ಅಂದ್ರೆ ಸಸಿಗಳನ್ನ ತಯಾರಿಸ್ತೀವಿ. ಆಮೇಲೆ ಅದಕ್ಕೆ ಬೇಕಾದಂತ ಕೊಕೋಪಿಟ್ ಕಾಯಿಲ್ಸ್ ಅದು ರೆಡಿಮೇಡ್ ಸಿಗುತ್ತೆ, ಅದನ್ನು ಬಳಸ್ಕೊಂಡು ಸ್ವಲ್ಪ ನೆಳ್ಳಿತ್ತಪ್ಪ, ಆಲ್ರೆಡಿ ನಿಮ್ಮ ಮನೆ ಹತ್ರ ನೆಳ್ಳಿತ್ತು, ತೆಂಗಿನ ತೋಟ ಅಡಿಕೆ ತೋಟ ಇತ್ತು, ನೆಳ್ಳಲ್ಲಿ ಆದರೂ ಬೆಳ್ಕೋಬಹುದು. ಇಲ್ಲ ನಮ್ದೇ ಸಣ್ಣದಾಗಿ ಒಂದು ಶೇಡ್ ನೆಟ್ ತರ ಮಾಡ್ಕೊಂಡು, ಆಮೇಲೆ ಸುತ್ತಲೆಲ್ಲ ಸ್ವಲ್ಪ ಇನ್ಸೆಕ್ಟ್ ಪ್ರೂಫ್ ನೆಟ್ ಗಳು ಸಿಗ್ತವೆ. ಸೊ ಲೋಕಲ್ ಆಗಿ ನಾವೇ ಕನ್ಸ್ಟ್ರಕ್ಷನ್ ಮಾಡಿಕೊಂಡು ನಾವು ಮಾಡಿದ್ರೆ ನಮ್ಮ ಒಂದು ಮುತುವರ್ಜಿ ಜಿಲ್ಲೆ ಮಾಡಿದ್ರೆ ಬಹಳ ನಾವು ಚೆನ್ನಾಗಿರುತ್ತೆ. ಏನಾಗುತ್ತೆ, ಪ್ರೈವೇಟ್ ನರ್ಸರಿಯವನು ಲಾಭಕ್ಕೋಸ್ಕರ ಮಾಡ್ತಿರ್ತಾರೆ, ಆಮೇಲೆ ಅದೇ ಹೇಳಿದ್ರು ರೈತರು ತಮಗೆ ಬೇಕಾದಂತ ಪರಿಕರಗಳನ್ನ ಒಳ್ಳೆ ತಳಿಗಳನ್ನ ಎಲ್ಲಿ ಸಿಗತ್ತೆ ಅನ್ನ ಉಟ್ಕೊಂಡ್ಬಿಟ್ಟು ಕೃಷಿ ವಿಜ್ಞಾನ ಕೇಂದ್ರ ಆಮೇಲೆ ಮಹಾವಿದ್ಯಾಲಯ ಸಂಪರ್ಕ ಮಾಡಿಕೊಂಡು ತಾವೇ ಬೇಕಾದಂತ ಸಸ್ಯಗಳನ್ನ ತಮ್ಮಲ್ಲೇನೆ ನೀವು ಮುತುವರ್ಜಿಯಾಗಿ ಬೆಳೆಸಿದ್ರೆ ಅದ್ರದ್ದು ನೀವು ಹೇಳಿದಂಗೆ ಈಗಾಗಲೇ ಕಳೆದ ಫೋನ್ ಅಲ್ಲಿ ನೋಡಿದ್ರೆ ಸಾಯೋ ಮಟ್ಟ ಕಡಿಮೆ ಇರುತ್ತೆ, ನಮ್ಮ ಹೊಲದಲ್ಲಿ ನಮ್ಮ ಭಾಗದಲ್ಲಿ ಬೆಳೆಯೋದ್ರಿಂದ ಅದು ಆಲ್ರೆಡಿ ನಮ್ಮ ವಾತಾವರಣಕ್ಕೆ. ನಂತರ ಏನಾಗುತ್ತೆ, ಮರಣ ಪ್ರಮಾಣ ಕಡಿಮೆ ಮಾಡಬಹುದು. ಆದಾಗ್ಯೂ ಕೂಡ ಇಮಿಡಿಯೇಟ್ ಆಗಿ ನಾವು ಟ್ರಾನ್ಸ್ಪ್ಲಾಂಟ್ ಮಾಡಿದ ತಕ್ಷಣನೇ ಅಥವಾ ನಾಟಿ ಮಾಡಿದ ತಕ್ಷಣ ಹಿಂದ್ಗಡೆಯಲ್ಲೇ ನಾವು ಒಂದು ಅಂತರ್ವ್ಯಾಪಿ ಶಿಲೀಂಧ್ರನಾಶಕನ ಡ್ರೆಂಚ್ ಮಾಡೋದ್ರಿಂದ ಕೂಡ ನಾವು ಸಸಿಗಳನ್ನ ಸಾಯದಂಗೆ ನೋಡ್ಕೋಬಹುದು. ಆಮೇಲೆ ನೀರಾವರಿ ಮೇಲೆ ಹಿಡಿತಿಟ್ಕೋಬೇಕಾಗ, ಯಾಕಂದ್ರೆ ಸಸಿ ಮಾಡಿ ಮಾಡ್ಕೊ ಒಂದು ಕರೆ ಇದೆ, ನಂತರ ನಾವು ಮಾತಾಡೋಣ. ಹಲೋ ಹಲೋ ಹಲೋ, ನಮಸ್ತೆ ಸರ್. ನಮಸ್ತೆ, ಹೇಳಿ, ತಮ್ಮ ಹೆಸರು? ನಮ್ಮ ಹೆಸರು ನಾಗರಾಜ್ ಅಂತ. ನಾಗರಾಜ್ ಎಲ್ಲಿಂದ? ಬಿಸ್ತುವಳ್ಳಿಯಿಂದ ಸರ್. ಬಿಸ್ತುವಳ್ಳಿ, ಜಗಳೂರು ತಾಲೂಕು. ಹೇಳಿ, ಪ್ರಶ್ನೆ ಕೇಳಿ ನಾಗರಾಜ್. ಅದೇ ಸರ್, ನಾವು ಈರುಳ್ಳಿ ಹಾಕಂತ ಇದೀವಿ ಸರ್. ಅದೇ ಈಗ ಯಾವ ತಳಿ ಹಾಕ್ತಿರಿ? ಅದೇ ನಾಗರಾಜ್ ಅವ್ರು, ಈಗ ಸಾಕಷ್ಟು ತಳಿಗಳು ನಮ್ಮ ಒಂದು ಈ ಪಬ್ಲಿಕ್ ಸೆಕ್ಟರ್ ಏನ್ ನಾವು ವಿಶ್ವವಿದ್ಯಾಲಯದಲ್ಲಿ ಕೂಡ ಆಮೇಲೆ ರಿಸರ್ಚ್ ಸ್ಟೇಷನ್ ಗಳಿಂದಲೂ ಸಾಕಷ್ಟು ಅಭಿವೃದ್ಧಿ ಆಗಿದ್ದಾವೆ. ನೀವು ನಮ್ಮ ಕೃಷಿ ವಿಜ್ಞಾನ ಕೇಂದ್ರ ಬಬ್ಬೂರ್ ಫಾರ್ಮ್ ಸಂಪರ್ಕ ಮಾಡಿದ್ರೆ ನಿಮಗೆ ಭೀಮಾ ಸೂಪರ್ ತಳಿ ಸಿಗುತ್ತೆ, ಅದನ್ನ ತಾವು ಬಳಸಬಹುದು. ಇವನ್ ನಮ್ಮ ದಾವಣಗೆರೆಯಲ್ಲಿ ಕೃಷಿ ವಿಜ್ಞಾನ ಕೇಂದ್ರ ಇದೆ, ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರ, ಅಲ್ಲಿ ಕೂಡ ಡಾಕ್ಟರ್ ಬಸನಗೌಡ ಅಂತ ಇದೆ, ಅವರು ತೋಟಗಾರಿಕೆ ವಿಜ್ಞಾನಿಗಳಿದ್ದಾರೆ. ನೀವು ಅಲ್ಲಿಗಾದ್ರೂ ಕೆ ವಿ ಕೆನ ಸಂಪರ್ಕ ಮಾಡಿ ದಾವಣಗೆರೆ ಅಥವಾ ನಮ್ಮ ಚಿತ್ರದಲ್ಲಿ ಇರತಕ್ಕಂಥ ಬೊಬ್ಬರ್ ಫಾರ್ಮ್ ಕೆ ವಿ ಕೆನ ಸಂಪರ್ಕ ಮಾಡಿ ನಿಮಗೆ ಭೀಮಾ ಸೂಪರ್ ತಳಿ ಈಗ ಮುಂಗಾರಿಗೆ ಸೂಕ್ತ ಆಗಿದ್ದರಿಂದ ಆ ತಳಿ ಲಭ್ಯತೆ ನಮ್ಮಲ್ಲಿ ಇದೆ. ಈಗಾಗಲೇ ನಮ್ಮ ರೈತರು ಸಾಕಷ್ಟು ಬೀಜೋತ್ಪಾದನೆ ಕಡೆಯೂ ಕೂಡ ಗಮನ ಇಟ್ಕೊಂತಿದ್ದಾರೆ. ಸೊ ಅದರನ್ನ ಪೂರೈಕೆ ಕೂಡ ನಾವು ಸಾಕಷ್ಟು ನಮ್ಮ ವಿಶ್ವವಿದ್ಯಾಲಯದಲ್ಲಿ ಕೂಡ ಬಹಳ ಗಮನ ಇಟ್ಕೊಂಡು ನಾವು ಬೀಜೋತ್ಪಾದನೆ ಕೂಡ ಗಮನ ಕೊಟ್ಟಿದ್ರಿಂದ ಕೆಲವೊಂದು ತಳಿಗಳ ಯಾಕೆಂದ್ರೆ ಕಡಿಮೆ ಇರುತ್ತೆ, ಉತ್ಪತ್ತಿ ಆಗೋದು ನಮ್ಮಲ್ಲಿ ಕಡಿಮೆ ಇರೋದ್ರಿಂದ ಬೇಗ ಬಂದು ನೀವು ಸಂಪರ್ಕ ಮಾಡಿ ತಳಿಗಳನ್ನ ಆಯ್ಕೆ ಮಾಡ್ಕೋಬಹುದು. ಅಲ್ಲ ಸರ್, ಇದು ಟೈಮ್ ಇದೆ ಸರ್? ಟೈಮ್ ಇದೆ, ತೊಂದರೆ ಇಲ್ಲ. ಈವನ್ ನೀವು ಈ ತಿಂಗಳ ತನಕನು ತಡ್ಕೋಬಹುದು, ಏನ್ ಸಮಸ್ಯೆ. ಈವನ್ ತಡ ಮುಂಗಾರಿಗಾದ್ರೂ ಬೆಳ್ಕೋಬಹುದು. ಏನ್ ಅದೇನೆ, ನಮ್ಮಲ್ಲಿ ನೀರಾವರಿ ಚೆನ್ನಾಗಿತ್ತಪ್ಪ ಅಂದ್ರೆ ನೀವು ಈಗಿಂದಲೇ ಸ್ಟಾರ್ಟ್ ಮಾಡಬಹುದು, ಇಲ್ಲ ಸ್ವಲ್ಪ ಮಳೆಗೆ ವೇಟ್ ಮಾಡ್ತಿದ್ರು ಕೂಡ ಇನ್ನೂ ಒಂದು ಒಂದೂವರೆ ತಿಂಗಳ ತನಕ ಟೈಮ್ ಇದೆ, ಏನ್ ಸಮಸ್ಯೆ ಇಲ್ಲ. ಬಟ್ ಎಷ್ಟು ಬೇಗ ಮಾಡ್ತೀವಿ ಅಷ್ಟು ಒಳ್ಳೇದು. ಮಳೆ ಕಾಯ್ತಾ ಆಯ್ತು ಮಾಡಿ, ಎಷ್ಟು ಬೇಗ ಅಷ್ಟು ಮಾಡಿದ್ರೆ ಒಳ್ಳೇದು. ಏನಾಗುತ್ತೆ, ಕಡೆಗೆ ಏನಾಗುತ್ತೆ, ಮಳೆ ಜಾಸ್ತಿ ಗಡ್ಡೆ ಆಗೋ ಟೈಮಲ್ಲಿ ಮಳೆ ಹಿಡ್ಕೊಂತಪ್ಪ ಅಂದ್ರೆ ಅಷ್ಟೊಳಗೆ ನಮ್ಮ ಬೆಳೆ ಬರೋಂಗ್ ನಾವು ಸ್ವಲ್ಪ ನೋಡ್ಕೋಬೇಕು. ಎಷ್ಟು ಮುಂಗಾರು ಇರ್ತೀವಿ ಅಷ್ಟು ಚೆನ್ನಾಗಿರುತ್ತೆ. ಮಾಡಿ ಬನ್ನಿ ನಮ್ಮ ಕೆ ವಿ ಕೆಗೆ ಬನ್ನಿ, ನಿಮ್ಗೆ ಬೀಜ ವ್ಯವಸ್ಥೆ ಮಾಡ್ತೀವಿ. ನಮಸ್ಕಾರ, ಒಳ್ಳೇದು ಕರೆ ಮಾಡಿದ. ಮುಂದಿನ ಕರೆ. ಹಲೋ ಹಲೋ ಹಲೋ ನಮಸ್ಕಾರ. ನಮಸ್ಕಾರ, ಶಿವಲಿಂಗ ಹಿರೇಮಠ ಮಾತಾಡಿದ್ರಿ, ಬೆಳಗಾವಿ ಜಿಲ್ಲೆ ರಾಯಭಾಗ ತಾಲೂಕು ಮೂಳ್ಕೋಡ್ರಿ. ಹೇಳಿ ಶಿವಲಿಂಗ ಅವ್ರ, ಪ್ರಶ್ನೆ ಕೇಳಿ. ಸರ್ ಅವ್ರಿಗೂ ನಮಸ್ಕಾರ, ಇಬ್ರು ಸರ್ ಇದ್ರಿ. ಹೇಳ್ರಿ ಶಿವಲಿಂಗ. ನಮಸ್ಕಾರ ಹೇಳ್ರಿ ಸರ್. ನಮಸ್ಕಾರ, ನಮ್ದು ಪ್ರಶ್ನೆ ಅಂದ್ರೆ ಈಗ ಮುಂಗಾರು ಪೂರ್ವ ತರಕಾರಿಗಳು ಅಂತಾರಲ್ರಿ, ಯಾವ ತರ ತರಕಾರಿಗಳನ್ನ ನಾವು ಬೆಳೆದ್ರೆ ಒಳ್ಳೆ ಉತ್ಪಾದನೆ ತಡಿಬಹುದು ಅಂತ ಹೇಳಿ ನಿಮಗೆ ಒಂದು ಪ್ರಶ್ನೆ ಇರುತ್ತೆ. ನೋಡಿ ಶಿವಲಿಂಗ ಅವರೇ, ನಾನು ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕದವನು, ಈಗ ಚಿತ್ರದಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಸೊ ನಮ್ಮ ಬೆಳಗಾವಿ ಜಿಲ್ಲೆ ತರಕಾರಿ ಬೆಳೆಗಳಿಗೆ ಸೂಕ್ತವಾದಂತಹ ತರಕಾರಿ, ಅದರಲ್ಲಿ ಏನಾಗುತ್ತೆ, ಕೆಲವೊಂದು ತರಕಾರಿಗಳು ಮುಂಗಾರಿಗೆ ಅಂತೇಳಿ ಬೆಳಿತೀವಿ, ಅಂದ್ರೆ ಖರೀಫ್ ಸೀಸನ್ ಅಂತೀವಿ. ಇನ್ನೊಂದು ಕೆಲವೊಂದು ತರಕಾರಿಗಳು ರಬಿ ಸೀಸನ್ ಅಂತ ಇರುತ್ತೆ, ಅಂದ್ರೆ ಹಿಂಗಾರಿಗೆ ಇರುತ್ತೆ. ಕೆಲವೊಂದು ತಳಿಗಳನ್ನ ಬೇಸಿಗೆ ಬೆಳೆಗಳಿಗೆ ಮಾಡ್ತೀವಿ. ಈಗ ನೀವು ಮುಂಗಾರಿಗಾದ್ರೆ ಟೊಮ್ಯಾಟೊ ಬೆಳಿಬಹುದು, ಬದನೆ ಬೆಳಿಬಹುದು, ಆಮೇಲೆ ಮೆಣಸಿನ್ಕಾಯಿ ಮಾಡಬಹುದು. ಅದರಲ್ಲಿ ಮೆಣಸಿನ್ಕಾಯಿ ಈವನ್ ರೆಡ್ ಚಿಲ್ಲಿಗೂ ಬಹಳ ಡಿಮ್ಯಾಂಡ್ ಇದೆ, ಸೊಪ್ಪಿನ ತರಕಾರಿ ಮಾಡ್ಕೋಬಹುದು. ಸೊ ಹಿಂಗಾರಿಗಾದ್ರೆ ಎಲೆಕೋಸು, ಆಮೇಲೆ ಫ್ಲವರ್ ಬೆಳಿಬಹುದು, ನೋಲ್ಕೋಲ್ ಬೆಳಿಬಹುದು, ಬೇಸಿಗೆಗಾದ್ರೆ ನಮ್ದು ಕಲ್ಲಂಗಡಿ, ಕರ್ಬೂಜ. ಸೊ ಆಯಾ ಹಂಗಾಮಿಗೆ ಸೀಸನ್ ತಕ್ಕಂಗೆ ಬೆಳೆ ಬೆಳಿಬಹುದು. ನಿಮ್ಮ ಚಾಯ್ಸ್ ಏನಿದೆ, ನಿಮ್ಮ ಒಂದು ಅಂದ್ರೆ ನಿಮ್ಗೆ ಯಾವ ಇಷ್ಟ ಇದೆ ಅನ್ನೋದನ್ನ ಸ್ವಲ್ಪ ಗಮನ ಇಟ್ಕೊಂಡು ಅಲ್ಲಿರ್ತಕ್ಕಂಥ ತೋಟಗಾರಿಕೆ ಮಾಲೆ ಅನುಭವದಲ್ಲಿದೆ ಅಲ್ಲಿಂದ ಒಂದು ವಿಚಾರಿಸಬಹುದು, ಅಥವಾ ಅಲ್ಲಿ ಇರ್ತಕ್ಕಂಥ ಕೃಷಿ ವಿಜ್ಞಾನ ಕೇಂದ್ರ ಹೋದ್ರು ಕೂಡ ನಿಮ್ಗೆ ಮಾಹಿತಿ ಕೊಡ್ತಾರೆ. ಅಲ್ಲ ಕಬ್ಬು ನೀವು ಮೂರ್ ತಿಂಗಳ ತನಕ ಏನಾದ್ರೂ ಒಳಗಡೆ ಮಧ್ಯ ಬೆಳೆಯಾಗಿ ತರಕಾರಿ ತಗೋಬಹುದು. ಈಗ ಈರುಳ್ಳಿನ ಟ್ರೈ ಮಾಡಬಹುದು, ಉಳ್ಳಾಗಡ್ಡಿನೂ ಒಳ್ಳೆ ಚೆನ್ನಾಗಿ ಬರುತ್ತೆ. ಆಮೇಲೆ ಈರುಳ್ಳಿ ಸ್ವಲ್ಪ ನಮ್ ಕಡೆ ಎಲ್ಲ ಸ್ವಲ್ಪ ಕಬ್ಬಿನಲ್ಲಿ ಈರುಳ್ಳಿ ಹಾಕ್ಬಹುದು. ಇಲ್ಲ ಸೊಪ್ಪ ಆಗಾದ್ರೆ ನೀವು ಒಂದ್ ತಿಂಗಳಿಗೆ ಒಂದೂವರೆ ತಿಂಗಳು ಸೊಪ್ಪು ಬಂದ್ಬಿಡುತ್ತೆ, ಯಾವ್ದಾದ್ರು ಸೊಪ್ಪು ಹಾಕೋಬಹುದು. ಆಮೇಲೆ ಚೆಂಡು ಹೂ ಎಲ್ಲ ಕೆಲವೊಂದು ಸೀಸನ್ ಆಗಿ ಇನ್ನೇನು ಹಬ್ಬ ಹರಿದಿನ ಬರಂಗಿತ್ತು ಆ ಥರ ದೃಷ್ಟಿನ ಮಾಡಿದ್ರು ಕೆಲವು ಚೆಂಡು ಹೂ ಎಲ್ಲ ಮಾಡ್ಕೋಬಹುದು. ಆಮೇಲೆ ಮೆಣಸಿನ್ಕಾಯಿನು ಬಹಳ ಯಾವ್ದು ಮಾಡುವ ಸ್ಟಾರ್ಟಿಂಗ್ ಮೂರ್ ತಿಂಗಳ ತನಕ ಫಸ್ಟ್ ಎರಡರಿಂದ ಮೂರ್ ತಿಂಗಳ ಒಳಗಡೆ ಏನ್ ಕಬ್ಬು ಇನ್ನೂ ನಾ ಬೋಧಿ ಹಾಕಿರಂಗಿಲ್ಲ, ಅದಕ್ಕಿಂತ ಮುಂಚೆನೆ ಮಾಡ್ಕೋಬೇಕೆಲ್ಲ, ನಾಳೆ ಆಗ್ಬಾರ್ದು. ಫಸ್ಟ್ ಒಂದೊಂದ್ರೆ ಎರಡು ತಿಂಗಳು ಮ್ಯಾಕ್ಸಿಮಮ್ ಮೂರ್ ತಿಂಗಳ ಒಳಗೆ ಮಾಡ್ಕೋಬೇಕು. ನಮ್ಗೆ ಎರಡು ತಿಂಗಳ ಒಳಗೆ ಬರ್ತಕ್ಕಂಥ ತರಕಾರಿ ಬೆಳೆಗಳನ್ನ ಅಥವಾ ಹೂವಿನ ಬೆಳೆಗಳನ್ನ ಸೆಲೆಕ್ಟ್ ಮಾಡ್ಕೊಂಡು ಬೆಳ್ಕೋಬೇಕು. ಕೇಂದ್ರ ಸಿಬ್ಬಂದಿಗೆ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಶಿವಲಿಂಗ್ ಅವರೇ ಮಾತಾಡಿ. ನಮಸ್ಕಾರ. ಇನ್ನು ಮತ್ತೊಂದು ಕರೆ ಇದೆ. ಹಲೋ ಹಲೋ ನಮಸ್ಕಾರ ಸರ್. ನಮಸ್ತೆ, ಹೇಳಿ ತಮ್ಮ ಹೆಸರು. ರುದ್ರಮುನಿಯಪ್ಪ, ಆರ್ಮೋನಿಯಲ್ಲಿ ಚಳಕೆರೆ ತಾಲೂಕು ಸರ್. ರುದ್ರಮುನಿಯಪ್ಪ ಇರತಕ್ಕಂತ ಪ್ರಕಾಶರಿಗೂ ಮತ್ತೊಬ್ಬ ಅಧಿಕಾರಿಗೂ ನಮಸ್ಕಾರ. ನಮಸ್ಕಾರ. ಒಬ್ಬ ಮಾನಸಿಕವಾಗಿ ಅಲ್ಲ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಆರೋಗ್ಯವಾಗಿರ್ಬೇಕಂದ್ರೆ ತರಕಾರಿ ಬಹಳ ಪ್ರಮುಖವಾದ ಪಾತ್ರ ವಹಿಸುತ್ತೆ. ಅದರಿಂದ ತರಕಾರಿ ಬೆಳೀತಕ್ಕಂತ ಇವತ್ತು ಏನಾಗಿದೆ ಅಂತಂದ್ರೆ ತರಕಾರಿ ಬಹಳ ಕಡಿಮೆ ರೀತಿಯಲ್ಲಿ ಬೆಳೀತಕ್ಕಂತ ರೈತರು ಇವತ್ತು ಹೋಗ್ತಿದ್ದಾರೆ. ಯಾವುದೋ ಆರ್ಥಿಕ ಕಡೆ ಒಂದು ಬೆಳೆಗೆ ಹೆಚ್ಚಿನ ಆದ್ಯತೆ ಕೊಟ್ಟು ಆ ಕಡೆ ಓಡ್ತಿದ್ದಾರೆ ಸರ್. ಎರಡು ವರ್ಷದ ಕೆಳಗೆ ನಮ್ಗೆ ಕೆವಿಕರು ಪ್ರಕಾಶ್ ಕೆರೂರು ಅವರೇ ಒಂದು ಪ್ರಾಜೆಕ್ಟ್ ನಲ್ಲಿ ನಮ್ಮ ಆಲ್ಗೊಂಡಳ್ಳಿ ಒಂದು ಮೂರ್ನಾಲ್ಕು ಹಳ್ಳಿ ತಗೊಂಡ್ಬಿಟ್ಟು ತರಕಾರಿ ಬೀಜಗಳನ್ನು ಮಾಡ್ತಕ್ಕಂತ ಒಂದು ಮೆಥಡ್ ಅನ್ನು ಬಹಳ ಕ್ರಮವಾಗಿ ಬಹಳ ವ್ಯವಸ್ಥಿತವಾಗಿ ಇಲ್ಲಿ ಮಾಡಿದ್ರು ಸರ್. ಸಾಕಷ್ಟು ಪ್ರತಿಯೊಬ್ಬ ಮನೆ ಮನೆ ಕುಟುಂಬಗಳಲ್ಲೂ ಸಹ ತರಕಾರಿ ಯಾವುದು ಇತ್ತಲದಲ್ಲೇನೆ ಅವರು ಕಿಚನ್ ಗಾರ್ಡನ್ ಏನೇನು ಬೇಕು ಅವೆಲ್ಲಾ ತರಕಾರಿನೂ ಬೆಳೆ ಫ್ರೆಶ್ ತರಕಾರಿನೂ ನಾವು ಬೆಳೆದು ತಿಂತಿದ್ವಿ. ಈಗ ಅದೇ ಪ್ರಾಜೆಕ್ಟ್ ಅನ್ನು ಈ ರೀತಿ ಕೃಷಿ ಇಲಾಖೆಯವರು ಸೇವಿಕರು ಯಾಕೆ ಈ ರೀತಿ ಪ್ರಾಜೆಕ್ಟ್ ಗಳನ್ನು ಹಾಕೊಂಡು ರೈತರಿಗೆ ಅವೇರ್ನೆಸ್ ಕ್ರಿಯೇಟ್ ಮಾಡಬಹುದು, ಸಮಾಜದಲ್ಲಿ ಈ ರೀತಿ ಯಾಕೆ ಮಾಡಬಾರದು ಅಂತಕ್ಕಂತ ನನ್ನ ಅನಿಸಿಕೆ. ಸರ್, ನಿಮ್ಮ ಸಲಹೆ ಏನು ಅಂತ? ರುದ್ರಮುನಿಯಪ್ಪರೇ ನಮಸ್ಕಾರ. ನಮಸ್ತೆ ಸರ್. ಅಲ್ಲ, ಈಗಾಗಲೇ ನೀವು ಹೇಳಿದಂಗೆ ಸಾಕಷ್ಟು ಮಾಹಿತಿ ಕೊಟ್ಟಿದ್ರಿ. ಈಗಾಗಲೇ ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಿಂದ ನಿಮ್ಮ ಹಳ್ಳಿನ ಅಡಾಪ್ಟ್ ಮಾಡಿಕೊಂಡು ಒಂದು 2 ವರ್ಷದ ನಾವು ಈ ನ್ಯೂಟ್ರಿ ಗಾರ್ಡನ್ ಅಥವಾ ಏನ್ ಕಿಚನ್ ಗಾರ್ಡನ್ ಅಂತೀವಲ್ಲ, ಆ ಒಂದು ಅರಿವು ಮೂಡಲಿಕ್ಕೆ ನಾವು ಪ್ರಯೋಗಗಳನ್ನು ಹಮ್ಮಿಕೊಂಡಿದ್ದೀವಿ, ಚೆನ್ನಾಗೂ ಮಾಡಿದ್ದೀರಾ. ಅದರ ಅರಿವು ಕೂಡ ನಿಮ್ಮ ಭಾಗದ ರೈತರಿಗೆ ಸಿಕ್ಕಿದೆ. ಏನಾಗ್ತಾ ಇದೆ ಈಗ, ಈಗಾಗಲೇ ನೀವು ಹೇಳಿದಂಗೆ ನ್ಯೂಟ್ರಿ ಗಾರ್ಡನ್ ಈಗ ಭಾರತ ಸರ್ಕಾರ ಇರ್ಬೋದು ರಾಜ್ಯ ಸರ್ಕಾರದಿಂದ ಬಹಳಷ್ಟು ಅವಕಾಶಗಳಿದಾವೆ. ಈಗ ನಾವು ನೋಡ್ತಾ ಇದ್ದೀವಿ, ನಾವು ತಿಂತಕ್ಕಂಥ ತರಕಾರಿನೇ ನಮಗೆ ಸರಿಯಾಗಿ ಸಿಗ್ತಾ ಇಲ್ಲ, ಬಹಳ ಕಲುಷಿತ ಮಾಡ್ಕೊಂಡಿದ್ದೀವಿ, ರಾಸಾಯನಿಕ ಗೊಬ್ಬರಗಳನ್ನ ಬಳಸ್ತಾ ಇದ್ದೀವಿ, ಸ್ಪ್ರೇಗಳನ್ನ ಸಾಕಷ್ಟು ತಗೊಂತಾ ಇದ್ದೀವಿ. ಆಮೇಲೆ ಎಲ್ಲೋ ಒಂದು ಕಡೆ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಆಗುವುದರಿಂದ ಏನಾಗುತ್ತೆ, ಭಾರತ ಸರ್ಕಾರ, ಕರ್ನಾಟಕ ಸರ್ಕಾರ, ಈವನ್ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ, ತೋಟಗಾರಿಕೆ ಇಲಾಖೆ, ಎಲ್ಲ ಸರ್ಕಾರಿ ಸ್ವಾಮ್ಯಪ್ಪ ಸಂಸ್ಥೆಗಳು ಈ ಪೌಷ್ಟಿಕ ಕೈ ತೋಟಗಳನ್ನು ಬೆಳೆಸಲಿಕ್ಕೆ ಸಾಕಷ್ಟು ಪ್ರಚೋದನೆ ಕೊಡ್ತಾ ಇದೆ. ಆಮೇಲೆ ಸಾಕಷ್ಟು ಅವಕಾಶಗಳಿದ್ದಾವೆ. ಸೊ ನಮ್ಮ ರೈತರು ಸಂಬಂಧಪಟ್ಟ ತೋಟಗಾರಿಕೆ ಇಲಾಖೆಗಳನ್ನಾಗಲಿ, ಅಲ್ಲಿ ಕೂಡ ನರೇಗಾ ಅಂತ ಒಂದು ಯೋಜನೆ ಇದೆ, ಅಲ್ಲಿನೂ ಕೂಡ ಬೆಳೆ ಬೆಳಿಲಿಕ್ಕೂ ಸಾಕಷ್ಟು ಅವಕಾಶಗಳನ್ನು ಕೊಡ್ತಿದ್ದಾರೆ. ಆಮೇಲೆ NRLM ಅಂತೇಳಿ ZPLA ಸ್ಕೀಮ್ ನಡೀತಾ ಇದೆ, ಅಲ್ಲಿನೂ ಕೂಡ ತಾವು ಗಮನ ಇಟ್ಕೋಬೇಕು. ಆಮೇಲೆ ಸಾಕಷ್ಟು ಈ ಒಂದು ತೋಟಗಾರಿಕೆ ಇಲಾಖೆಯಿಂದ ಕೂಡ ಸಸಿಗಳನ್ನು ಎಸ್ಪೆಷಲಿ ಪೆರಿನಿಯಲ್ ನಾವೇನು ಬಹುವಾರ್ಷಿಕ ತೋಟಗಾರಿಕೆ ತರಕಾರಿ ಬೆಳೆಗಳಾದ ನುಗ್ಗೆ ಇರ್ಬೋದು, ಕರಿಬೇವು ಇರ್ಬೋದು, ಆಮೇಲೆ ಚಕ್ರಮುನಿ ಅಂತ ಮಲ್ಟಿವಿಟಾಮಿನ್ ಟ್ರೀ, ಸಾಕಷ್ಟು ತಳಿಗಳಿದಾವೆ. ಅದನ್ನ ರೈತರು ಎಲ್ಲೋ ಒಂದು ಕಡೆ ಅವರು ತಗೋಬೇಕು. ಈಗ ನಾನು ಬೆಳೆತಕ್ಕಂಥ ಬೆಳೆ ನಾನೇ ಬೆಳೆದು ನಾನೇ ತಿಂದರೆ ಅಟ್ಲೀಸ್ಟ್ ಒಂದು ಒಳ್ಳೆ ಆರೋಗ್ಯ ಕಡೆ ನಾವು ಎಲ್ಲರೂ ಒಂದು ಕೈ ಜೋಡಿಸ್ಬೋದು. ಕಮರ್ಷಿಯಲ್ ಆಗಿಯೂ ಕೂಡ ತಾವು ಬೆಳೆನ ಬೆಳ್ಕೊಳ್ಳಿ. ಸೊ ಸಾಕಷ್ಟು ಯೋಜನೆಗಳಿದ್ದಾವೆ, ಆಯಾ ಇಲಾಖೆಗಳನ್ನು ತಾವು ಸಂಪರ್ಕ ಮಾಡ್ಕೊಳ್ಳಿ. ಸೊ ಈಗಾಗಲೇ ನೀವು ಅನುಭವ ಪಡ್ಕೊಂಡಿದ್ರಿ KVK ಇಂದ, ಈ ಮಾಹಿತಿಯನ್ನು ಬೇರೆ ಬೇರೆ ರೈತರು ಕೂಡ ಹಂಚ್ಕೊತಾ ಇರಿ. ಹೆಚ್ಚಿನ ಮಾಹಿತಿಗೆ ನಮ್ಮ KVK ಕೂಡ ತಾವು ಸಂಪರ್ಕ ಮಾಡಬಹುದು. ಮಾಡ್ತಾ ಇದೀವಿ ಸರ್, ಈ ರೀತಿ ಮಾಡಿದ್ರೆ ಬಹಳ ಅನುಕೂಲ ಆಗುತ್ತೆ, ಅವೇರ್ನೆಸ್ ಕ್ರಿಯೇಟ್ ಮಾಡ್ಬೇಕು ಅನ್ನೋದು. ಸರ್, ಈಗ ನಮ್ಮ ತೋಟಗಾರಿಕೆ ವಿದ್ಯಾಲಯದಲ್ಲಿ ನಾವು ನ್ಯೂಟ್ರಿ ಗಾರ್ಡನ್ ಕಿಟ್ ಅಂತ ಮಾಡ್ತಾ ಇದೀವಿ ಸರ್. ಅದರಲ್ಲಿ ನಿಮ್ಗೆ 7-8 ತರಕಾರಿಗಳದ್ದು ಆ ಫ್ಯಾಮಿಲಿಗೆ ಎಷ್ಟು ಬೇಕು ಅಷ್ಟೇ ಬೀಜಗಳಿರ್ತವೆ. ಅದನ್ನ ನಾವು ಒಂದು ಪ್ಯಾಕ್ ಮಾಡಿ ಅದನ್ನ ಕಮ್ಮಿ ಬೆಲೆಯಲ್ಲಿ ನಾವು ಈಗ ಕೊಡಕ್ಕೆ ನಾವು ತಯಾರಿ ಮಾಡ್ತಾ ಇದೀವಿ ಸರ್. ಆ ತರ ನಾವು ಬಂದಾಗ ಯಾವ್ದಾದ್ರು ಸ್ಕೀಮ್ ತಗೊಂಡು, ಈಗ ಪ್ರಕಾಶ್ ಕಿರೂರ್ ಸಾಹೇಬ್ರು ಹೇಳ್ದಂಗೆ ಮುಂಚೆ ಯಾವ್ದಾದ್ರು ವಿಲೇಜ್ಗಳು ಅಡಾಪ್ಟ್ ಮಾಡ್ಕೊಂಡು ಅಥವಾ ಪ್ರೋಗ್ರಾಮ್ಸ್ ಮಾಡು, ಅವೇರ್ನೆಸ್ ಮಾಡಿ ಆ ತರ ಬೀಜಗಳು ಕೊಡ್ತೀವಿ. ಇವೆಲ್ಲ ತಳಿಗಳಾಗಿರೋದ್ರಿಂದ ನೀವೇ ಅದನ್ನ ಮುಂದಿನ ಜನರೇಷನ್ ಅಂದ್ರೆ ಆ ತಳಿಗಳನ್ನ ನೆಕ್ಸ್ಟ್ ಇದಕ್ಕೆ ಉಪಯೋಗಿಸಬಹುದು. ಅದೇನಾದ್ರೂ ಹೈಬ್ರಿಡ್ಸ್ಗಳಾದ್ರೆ ಮಾತ್ರ ನೀವು ಮುಂದಿನ ನೆಕ್ಸ್ಟ್ ಅದೇ ಬೀಜಗಳನ್ನ ಮುಂದಿನ ಒಂದು ಬೆಳೆಗೆ ತಗೊಳಕ್ ಆಗಲ್ಲ ಸರ್. ತಳಿಗಳಾದ್ರೆ ಮಾತ್ರ ತಗೋಬಹುದು. ಧನ್ಯವಾದ ರುದ್ರಮುನಿಯಪ್ಪ ಕರೆ ಮಾಡಿದ್ದಕ್ಕೆ. ಮುಂದಿನ ಕರೆ, ನಮಸ್ಕಾರ. ಹಲೋ ಹಲೋ ಹಲೋ ಹಲೋ ಹಲೋ ನಮಸ್ತೆ. ನಮಸ್ತೆ ರೀ. ತಮ್ಮ ಹೆಸರು ಏನ್ ಹೇಳಿ? ನಮ್ಮ ಹೆಸರು DK ಕಲ್ಲೇಶಪ್ಪ ಅಂತ. ಕಲ್ಲೇಶಪ್ಪರ್ ಎಲ್ಲಿಂದ? ಜಗಳೂರು ತಾಲೂಕು. ಕಲ್ಲೇಶಪ್ಪ ಪ್ರಶ್ನೆ ಕೇಳಿ. BK ಕಲ್ಲೇಶಪ್ಪ, ಬಿಸ್ತುವಳ್ಳಿ, ಜಗಳೂರು ತಾಲೂಕು, ದಾವಣಗೆರೆ ಜಿಲ್ಲೆ. ನಾವು ನಮ್ಮ ಜಮೀನಲ್ಲಿ ಸರ್ ಮಾತಾಡೋಣ ಸರ್. ನಾವು ನಮ್ಮ ನೀರಾವರಿ ಇದೆ ಅದರಲ್ಲಿ ಹೀರೆ ಹಾಕೋಣ ಅಂತ ಮಾಡಿದೀನಿ. ಹಿರೇಬಳ್ಳಿ ಅದು ಹಿರೇ ಬೆಳೆಯಕ್ಕಂತ. ಅದು ಜವಾರಿ ಹಾಕನ, ಹೈಬ್ರಿಡ್ ಹಾಕನ, ನಿಮ್ಮ ಇದು ಹೇಳ್ರಿ, ನಿಮ್ಗೆ ಒಂದ್ ಸ್ವಲ್ಪ ಮಾಹಿತಿ ನಮ್ಗೆ ಬೇಕು. ಈಗ ಹಿರೆಯಲ್ಲಿ ನಮ್ಗೆ ಜವಾರಿನೂ ಸಿಗತ್ತೆ, ನಾಟಿ ತಳಿನೂ, ಅದೇ ಹೇಳಿದಾಗ ಜವಾರಿ ನಾಟಿ ಅಂತ ಸಿಗತ್ತೆ. ಇವನ್ ಉತ್ತಮವಾದ ತಳಿಗಳು ಇದಾವೆ, ಇವನ್ ಹೈಬ್ರಿಡ್ಗಳಿದಾವೆ. ಆಯ್ಕೆ ಮಾಡೋದು ನೀವು, ಹೆಚ್ಚಿನ ಇಳುವರಿ ಬೇಕಾದ್ರೆ ಹೈಬ್ರಿಡ್ ಕಡೆ ಹೋಗ್ಬೋದು. ಸ್ವಲ್ಪ ಮಿನಿಮಮ್ ಮೇಂಟೆನೆನ್ಸ್, ಸ್ವಲ್ಪ ನಾಟಿ ಟೈಪ್ ತಳಿಗಳನ್ನ ಬಳಸ್ಕೋಬಹುದು. ಮತ್ತೇನಪ್ಪಾ ಅಂದ್ರೆ ಬೆಳೆ ಪದ್ಧತಿನ ನಮ್ಮ ವಿಜ್ಞಾನಿ ಹೇಳ್ತಾರೆ, ಸ್ವಲ್ಪ ಕೇಳಿ ಸರ್. ಈಗ ಹೀರೆ ಬಳ್ಳಿಯಲ್ಲಿ ನೀವು ಹೈಬ್ರಿಡ್ಸ್ನ ನೀವು ಅಂದ್ರೆ ಹೊರಗಡೆ ಮಾರಾಟಕ್ಕೋಸ್ಕರ ಮಾಡ್ತಾ ಇದ್ದಾಗ ನೀವು ಹೈಬ್ರಿಡ್ ನ ತಗೊಳ್ಳಿ ಸರ್. ಅಲ್ಲಿ ರೋಗ ನಿರೋಧಕ ಶಕ್ತಿಗಳು ಜಾಸ್ತಿ ಇರೋದು ಚೆನ್ನಾಗಿದೆ. ಪ್ರೈವೇಟ್ ಕಂಪನಿಗಳ ಹೈಬ್ರಿಡ್ ಆಗಿರ್ಬೋದು ಅಥವಾ ವಿಶ್ವವಿದ್ಯಾಲಯದಿಂದ ಮಾಡಿರುವ ಹೈಬ್ರಿಡ್ ಗಳಾಗಿರ್ಬೋದು. ಆಯ್ತಾ ಸರ್. ಅಲ್ಲಿ ಮತ್ತೆ ನಿಮ್ಗೆ ಉದ್ದಿನ ಅಂದ್ರೆ ಹೀರೆಕಾಯಿ ಉದ್ದ ಬಿಡೋದು ಮತ್ತೆ ಮೀಡಿಯಂ ಬಿಡೋದು, ಎರಡು ತರ ಸಿಗ್ತವೆ. ನಿಮ್ಗೆ ಯಾವ ಮಾರ್ಕೆಟ್ ಟಾರ್ಗೆಟ್ ಮಾಡ್ತಾ ಇದ್ದೀರಾ ಅಂತ ನೋಡ್ಕೊಂಡು. ಟಾರ್ಗೆಟ್ ಅಂದ್ರೆ ಒಂದ್ ಸ್ವಲ್ಪ ಉದ್ದ ಹೀರೆಕಾಯಿ ಬೇಕು. ಉದ್ದ ಹೌದು. ಈಗ ನಿಮ್ಗೆ ಪ್ರೈವೇಟ್ ಕಂಪ್ನಿಯಲ್ಲಿ ನಾಗ ಅಂತಾನು ಚೆನ್ನಾಗಿದೆ, ನಾಗ ಅದು ತುಂಬಾ ಚೆನ್ನಾಗಿ ಬರ್ತಿದೆ. ಅದು ವೈರಸ್ಗೂ ರೆಸಿಸ್ಟೆನ್ಸ್ ಇದೆ, ಮತ್ತೆ ಬೂದಿ ರೋಗ ಅಂತ ಬರುತ್ತೆ ಅದಕ್ಕೂ ಕೂಡ ರೋಗ ನಿರೋಧಕ ಶಕ್ತಿ ಇದೆ. ಬೂದಿ ರೋಗ ನಿರೋಧಕ ಶಕ್ತಿ ಇದೆ ಅದಕ್ಕೆ. ಬೂದಿ ರೋಗನೇ ಮೇನ್ ಈ ಮಳೆಗಾಲದಲ್ಲಿ, ಮತ್ತೆ ನಿಮ್ಗೆ ಮಳೆ ಆದ್ಮೇಲೆ ಬರುವಂತಹ ಸೀಸನ್ ಅಲ್ಲಿ ಈ ಬಳ್ಳಿ ಬೆಳೆ ತರಕಾರಿ ಬೆಳೆಗಳಿಗೆ ಅದೇ ಮೇನ್ ರೋಗ ಇರೋದು ಬೂದಿ ರೋಗ. ಆದಷ್ಟು ನೀವೇನ್ ಮಾಡಿ ಅದಕ್ಕೆ ನೀವು ಹಂದ್ರ ತರ ಮಾಡಿ ಸ್ವಲ್ಪ ಸ್ಟಿಕ್ಕಿಂಗ್ ಕೊಟ್ಟು ಬೆಳಿಬೇಕು. ನೆಲದ ಮೇಲೆ ಹಬ್ಸಕ್ ಆಗಲ್ಲ, ಯಾಕಂದ್ರೆ ಮಳೆ ಇರೋದ್ರಿಂದ ರೋಗ ಜಾಸ್ತಿ ಆಗತ್ತೆ, ಕೊಳೆ ರೋಗ ಬರುತ್ತೆ. ಅದನ್ನ ಹಂದ್ರ ತರ ಮಾಡ್ಕೊಂಡು ಬೆಳಿ, ಏನ್ ತೊಂದರೆ ಮಾಡಬಹುದು ಸರ್, ಮಾಡಿ. ಓಕೆ ಒಳ್ಳೇದು ಕನೇಶ್ ಹೇಳಿ. ಮಾಡಿ ಮಾಡಿ ಬೀಜ ನಿಮ್ಮ ಹತ್ರ ಏನಾರು ಸಿಕ್ತ ಇಲ್ಲ ಅಂಗಡಿ ಅಂಗಡಿಗೆ ಹೋಗ್ಬೋದು. ಸಂಪರ್ಕ ನಿಮ್ ಸಮೀಪ ಇರತಕ್ಕಂತ ಯಾವ್ದೇ ಕೃಷಿ ಬೀಜ ಪರಿಕರ ಕೊಡ್ತಕ್ಕಂತ ಅಂಗಡಿಗೆ ಹೋಗಿ ನೀವು ತಗೋಬಹುದು. ಆಮೇಲೆ ಏನ್ ಬಿಲ್ ಕರೆಕ್ಟ್ ಇಟ್ಕೊಳ್ಳಿ ಅಷ್ಟೇ, ಏನಾದ್ರೂ ಸಮಸ್ಯೆ ಆದ್ರೆ ನಾಳೆ ನೀವು ಅದನ್ನ ಇದ್ ಮಾಡಬಹುದು, ಇಟ್ಕೋಬಹುದು. ಓಕೆ ಸರ್, ಒಳ್ಳೇದು, ನಮಸ್ಕಾರ. ಮಾಡಿ ಮಾಡಿ, ತೊಂದ್ರೆ ಇಲ್ಲ, ತೊಂದ್ರೆ ಇಲ್ಲ. ನೀರಾವರಿ ಡ್ರಿಪ್ ಮಾಡ್ಕೊಳ್ಳಿ, ಕ್ಲೀನ್ ಆಗಿ ಅದ ಪರ್ದೆ ಮಾಡ್ಕೊಂಡು ಕ್ಲೀನ್ ಆಗಿ ಬೆಳೀರಿ, ಏನ್ ತೊಂದ್ರೆ ಇಲ್ಲ, ಚೆನ್ನಾಗಿ ಬರುತ್ತೆ. ಮಾಡಿ ಸರ್. ಇನ್ನೊಂದ್ ಏನ್ ಮಾಡಬಹುದು ಅಂದ್ರೆ, ನೀವು ಜನರಲ್ ರೈತರು ಮಾಡೋದು ಫಸ್ಟ್ ಟೊಮೆಟೊ ಹಾಕೋತವೆ. ಟೊಮೆಟೊ ಹಾಕೊಂಡಿರೋ ಗುಣಿಗೆನೆ ಆಲ್ರೆಡಿ ನೀವು ಟೊಮೆಟೊಗೆ ಏನ್ ಕಟ್ಟಿರ್ತೀರಲ್ಲ, ಕಟ್ಟಿಗೆ ನೆಟ್ಟಿರ್ತಿರಲ್ಲ, ಅದಕ್ಕೇನೆ ಹೀರೆ ಹೀರೆ ಸೊಸಿನ ಹಾಕಿದ್ರೆ ಅದು ಅದೇ ಕಟ್ಟಿಗೆಗೆ ಅದು ಬಳ್ಳಿ ಅಪ್ಕೊಳ್ಳುತ್ತೆ. ಸೊ ನಿಮ್ಗೆ ನಿಮ್ಗೆ ವ್ಯವಸಾಯ ಮಾಡುವಂತಹ ವೆಚ್ಚ ಏನಿದೆಯಲ್ಲ, ಕಮ್ಮಿ ಮಾಡಬಹುದು ನೀವು ಈಸಿಯಾಗಿ. ಏನಿಲ್ಲ, ಸ್ವಲ್ಪ ಅನುಕತೆಗಳನ್ನ ಅನುಸರಿಸಿಕೊಳ್ಳಿ. ಈಗ ಐದು ಮಳೆ ಆಯ್ತು ಸರ್, ರೈತರು ಈಗಿದೆ ಮುನ್ಸೂಚನೆ ಇದೆ, ಐದ್ ದಿನ ಮುನ್ಸೂಚನೆ ಹೇಳಿದಾರೆ, ನೋಡೋಣ ಬರುತ್ತೆ. ನಮಸ್ಕಾರ ಕಲಶಾಪುರ, ಧನ್ಯವಾದ ಕರೆ ಮಾಡಿದ್ದಕ್ಕೆ. ಸರ್, ಅದನ್ನ ಇದ್ರ ಬಗ್ಗೆ ಅಂದ್ರೆ ನಾವು ಹೊಸ ತಳಿಗಳ ಬಗ್ಗೆ ನಾವು ಚರ್ಚೆ ಮಾಡ್ತೀವಿ ಸರ್. ಈಗ ತಳಿಗಳ ಬಗ್ಗೆ ಹೇಳ್ತಾ ಇದ್ದಂಗೆ ನಾವು ಈಗ ನಾವು ಟೊಮೆಟೊ ಹೇಳಿದೆ ನಾನು. ಈ ಮೆಣಸಿನಕಾಯಿಯಲ್ಲಿ ನಮ್ಗೆ ಒಂದು ಒಳ್ಳೆ ತಳಿಗಳು ಅಂತಂದ್ರೆ ಈಗ ಅರ್ಕ ಸಾನ್ವಿ, ಅರ್ಕ ತಾನ್ವಿ, ಇವೆಲ್ಲ ಒಂದು ಹೊಸ ಹೈಬ್ರಿಡ್ಸ್ಗಳು ಬಂದಿದ್ದಾವೆ ಸರ್. ಈಗ ನಮ್ಮ ಮುಖ್ಯವಾದ ತರಕಾರಿಗಳು ಟೊಮ್ಯಾಟೊ, ಚಿಲ್ಲಿ, ಮೆಣಸಿನಕಾಯಿ ಆಗಿರ್ಬೋದು, ಸೌತೆಕಾಯಿ, ಹೀರೆಕಾಯಿ, ಮತ್ತೆ ಇದ್ಯಾವುದು ವಾಟರ್ ಮೆಲಾನು, ನಮ್ಮ ಮಸ್ಕ್ ಮೆಲಾನ್ ಆಗಿರ್ಬೋದು, ಕಲ್ಲಂಗಡಿ ಅಂತ ಏನ್ ಹೇಳ್ತೀವಲ್ಲ, ಕರ್ಬೂಜ, ಕಲ್ಲಂಗಡಿ, ಇವೆಲ್ಲ ಕೂಡ ಹೈಬ್ರಿಡ್ಸ್ ಬಂದಿದಾವೆ ಸರ್. ಕಂಪ್ಲೀಟ್ಲಿ ಹೈಬ್ರಿಡ್ಸ್ ಹಾಕೊಂಡ್ರೆ ಮಾತ್ರ ಈಗ ರೈತರು ಒಳ್ಳೆ ಉತ್ಪಾದನೆ ತೆಗಿಬಹುದು, ರೋಗ ಮುಕ್ತ ಸಸಿಗಳನ್ನ ತಗೋಬೇಕು. ಮತ್ತೆ ಈಗ ನಾವು ಮೆಣಸಿನಕಾಯಿನಲ್ಲಿ ಹೇಳ್ದಂಗೆ ಅರ್ಕ ಸಾನ್ವಿ, ಅರ್ಕ ತಾನ್ವಿ, ಇದು ಮುರುಡಾ ವೈರಸ್ಗೆ ರೆಸಿಸ್ಟೆನ್ಸ್ ಇದೆ. ಅದು ಈಗ ಬಿಸಿಲಿನ ಟೈಮ್ನಲ್ಲಿ ಅದು ತುಂಬಾ ಪ್ರಾಬ್ಲಮ್ ಆಗ್ತಿದೆ, ಎಲೆ ಎಲ್ಲ ಮಡ್ಚ್ಕೊಳ್ಳುತ್ತೆ. ಸೊ ಈ ತಳಿಗಳನ್ನ ಅವರು ಸೆಲೆಕ್ಟ್ ಮಾಡಿಕೊಂಡು ರೈತರು ಅವರೇ ಪ್ರೋಟ್ರೈಗಳನ್ನ ಉಪಯೋಗಿಸ್ಕೊಂಡು ಮಡಿಗಳನ್ನ ಸಸಿಗಳನ್ನ ಮಾಡ್ಕೊಳ್ತು ಅಂತಂದ್ರೆ ರೋಗ ಮುಕ್ತ ಸಸಿಗಳು ತಗೊಳ್ಳೋದು ಬಹುಮುಖ್ಯ ಅಂಶ. ಅದೇ ರೋಗ ಇರುವಂತಹ ಸಸಿಗಳನ್ನ ಸ್ಟಾರ್ಟ್ ಮಾಡಿದ್ರೆ ಈ ಮಾಡಿರೋ ಇನ್ವೆಸ್ಟ್ಮೆಂಟ್ ಆಗಿರುವಂತಹ ಇದೆಲ್ಲ ವೇಸ್ಟ್ ಆಗುತ್ತೆ ಅವ್ರಿಗೆ. ನಿಮ್ಗೆ ಸರ್ ನನ್ನ ಒಂದು ಅನುಭವದ ಹೇಳ್ತಿದ್ದೀನಿ. ಕಳೆದ ವರ್ಷ ಅದೇ ಸಸಿ ಮಾಡಿ ನಾವೇ ಮಾಡ್ಕೊಂಡ್ರೆ ಎಷ್ಟು ಅನುಕೂಲ ಆಗುತ್ತೆ, ಇಲ್ಲಾಂದ್ರೆ ಏನು ಸಮಸ್ಯೆಗಳಾಗಬಹುದು ಅಂತ. ಯಾಕಂದ್ರೆ ಎಲ್ಲ ರೈತರಿಗೂ ಯಾರೇ ಆಗ್ಲಿ ಸಸಿ ನೋಡಿದಾಗ ಇಂಥ ತಳಿ ಅಂತ ಗೊತ್ತಾಗೋದಿಲ್ಲ. ಸಸಿ ನೋಡಿಂದ ನಮ್ಗಿಂಥದ್ದೇ ತಳಿ ಅಂತಂದೇಳಿ ಒಬ್ಬ ನಮ್ಮರ ನನಗೆ ಗೊತ್ತಿರೋರೊಬ್ರು ಬದನೆ ಸಸಿ ತಂದಾರೆ ಒಂದು ಎಕರೆಗೆ ಅವರು ಪ್ಲಾಂಟ್ ಮಾಡಿದ್ದಾರೆ ಅದನ್ನ. ಅದರಲ್ಲಿ ಹೋಗಿ ಇಲ್ಲಿ ನರ್ಸರಿಯಲ್ಲಿ ತಂದ್ರಲ್ಲ ಎರಡು ಮೂರು ವೆರೈಟಿ ಕೊಟ್ಟಿದ್ದಾನೆ. ಅದೇ ಆಗುದು, ಈಗ ಏನಾಗುತ್ತೆ, ಈಗ ಎರಡು ಮೂರು ವೆರೈಟಿ ಕೊಟ್ರೆ ಒಂದೊಂದು ಬದನೆಕಾಯಿ ಒಂದೊಂದು ಕಲರ್ ಬಂದಿದೆ, ಬೇರೆ ಬೇರೆ ಶೇಪ್ ಬಂದಿದೆ. ಈ ಸಮಸ್ಯೆ ಎಷ್ಟಾಗತ್ತೆ, ಈಗ ರೈತರು ಬಹಳ ಎಚ್ಚೆತ್ಕೋಬೇಕಾಗತ್ತೆ. ಹೌದು, ಮೋಸ ಮಾಡೋರು ಇದ್ದೇ ಇರ್ತಾರೆ, ಅದರಲ್ಲಿ ಎಲ್ಲರೂ ಹಿಂಗ ಇರಲ್ಲ ಅಂತ. ಸೊ ಎಲ್ಲೋ ಒಂದ್ ಕಡೆ ನಾವು ಬೆಳೆ ಬೆಳೆಯೋದ್ರಿಂದ ರೈತರು ಯಾಕೆ ಇಲ್ಲಿ ತಮ್ಮ ಬೇಕಾದ ಸಸಿಗಳನ್ನ, ದೊಡ್ಡ ಏನ್ ಟೆಕ್ನಾಲಜಿ ಬಹಳ ಜಾಸ್ತಿ ಖರ್ಚು ಬರಲ್ಲ. ಒನ್ ಟೈಮ್ ಸ್ವಲ್ಪ ಇನಿಷಿಯಲ್ ಕಾಸ್ಟ್ ಬರುತ್ತೆ. ಈಗ ಟ್ರೇಗಳನ್ನ ಪದೇ ಪದೇ ನಾವು ಯೂಸ್ ಮಾಡ್ಕೋಬಹುದು. ಅದನ್ನ ಸ್ಟೆರಿಲೈಸ್ ಮಾಡ್ಕೊಂಡ್ರೆ ಒಮ್ಮೆ ನೀವು ಕೊಂಡ್ಕೊಂಡು ತಂದ್ರೆ ಅದನ್ನ ಎರಡು ಮೂರು ಸರ್ತಿ ಯೂಸ್ ಮಾಡ್ಕೋಬಹುದು. ಬಿಸಿಲು ಜಾಸ್ತಿ ಇತ್ತು, ಸ್ವಲ್ಪ ಇಲ್ಲಿ ಏನಾಗುತ್ತೆ, ಇನ್ಸೆಕ್ಟ್ ಪ್ರೂಫ್ ನೆಟ್ ಗಳನ್ನ ಬಳಸಬೇಕಾಗುತ್ತೆ. ಯಾಕಂದ್ರೆ ವೈರಸ್ ರೋಗ ಸ್ಟಾರ್ಟಿಂಗ್ ಏನಾದ್ರು ಸಸಿಗಳು ಸೇರ್ಕಂತಪ್ಪ ಅಂದ್ರೆ ಅದು ಮುಂದೆ ನಮ್ಗೆ ಇಳುವರಿಯಲ್ಲಿ ಕುಂಠಿತ ಆಗುತ್ತೆ. ಅದನ್ನ ಸೈಡ್ಗೆಲ್ಲ ಸ್ವಲ್ಪ ಇನ್ಸೆಕ್ಟ್ ಪ್ರೂಫ್ ನೆಟ್ ಹಾಕೊಂಡು ಮೇಲ್ಗಡೆ ಸ್ವಲ್ಪ ನೆರಳಿಗೋಸ್ಕರ ಹಸಿರು ಪರದೆಗಳು ಸಿಗ್ತವೆ, ಅದನ್ನ ಬಳಸ್ಕೊಂಡು ಅದನ್ನ ಪದೇ ಪದೇ ನಾವು, ನೀವು ಒಬ್ಬ ರೈತರು ಪ್ರಮುಖವಾಗಿ ತರಕಾರಿ ಬೆಳೆಗಳಾಗಿದ್ರೆ ಸಿಂಪ್ಲಿ ಅವನು ತನಗೆ ಬೇಕಾದ ಈ ತರ ಸ್ಟ್ರಕ್ಚರ್ ಗಳನ್ನ ಸ್ವಂತಾಗಿ ಮಾಡಿಕೊಂಡು ಅದನ್ನ ಕಂಪ್ಲೀಟ್ ಆಗಿ ತಮ್ಮ ಒಂದು ಮುತುವರ್ಜಿನಲ್ಲಿ ತಮಗೆ ಬೇಕಾದ ತರಕಾರಿಗಳನ್ನ ಆಯಾ ಈಗ ಏನಾಗುತ್ತೆ ತಳಿಗಳಲ್ಲಿ ಸಾಕಷ್ಟು ಈವನ್ ಪ್ರೈವೇಟ್ ಸೆಕ್ಟರ್ ಇದಾವೆ, ಪಬ್ಲಿಕ್ ಸೆಕ್ಟರ್ ಇದೆ. ಸೊ ನಾವು ಈಗಾಗಲೇ ನಾವು ಅರ್ಕ ಸೀರೀಸ್ ಅನ್ನ ಹೇಳಿದ್ವಲ್ಲ ಹೆಸರುಘಟ್ಟಕ್ಕೆ ಹೋಗಿ ಅಥವಾ ಈವನ್ ತುಮಕೂರಲ್ಲಿ ಇರ್ತಕ್ಕಂಥ ಕೃಷಿ ವಿಜ್ಞಾನ ಕೇಂದ್ರ ಇದೆ ಹಿರೇಹಳ್ಳಿ, ಅಲ್ಲಿಗಾದ್ರೂ ಖುದ್ದಾಗಿ ಹೋಗಿ ಒಳ್ಳೆ ತಳಿಗಳನ್ನ ಬೀಜಗಳನ್ನ ತಂದ್ರೆ ತಮ್ಮೇ ಒಂದು ಮುತುವರ್ಜಿನಲ್ಲಿ ಎಲ್ಲರನ್ನು ಸಹ ಕುಟುಂಬದ ಜೊತೆ ಎಲ್ಲಾನು ಇನ್ವಾಲ್ವ್ ಮಾಡ್ಕೊಂಡು ಕೂಡ ನಮ್ಮ ಒಂದು ಕಣ್ಣು ಎದುರೇ ನಾವು ಬೆಳೆ ಬೆಳೆದ್ರೆ ಏನಾಗುತ್ತೆ. ಸೊ ಆಗಿಂದಾಗೆ ನಾವು ಅದನ್ನ ಗೊಬ್ಬರ ಕೊಡೋದಾಗಲಿ ಅಥವಾ ಸ್ಪ್ರೇ ಮಾಡೋದಾಗಲಿ ನಮ್ಮ ಮುತುವರ್ಜಿತ್ತೆ. ಈಗ ಏನ ನರ್ಸರಿಯವರು ಎಲ್ಲ ಹಿಂಗೆ ಇರತ್ತೆ ಅಂತ ಹೇಳಕ್ಕಾಗಲ್ಲ, ನೀವು ಈಗಾಗಲೇ ಹೇಳಿದಂಗೆ ಮಿಕ್ಸ್ ಆಗುತ್ತಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ಅವರು ಲಾಭ ದೃಷ್ಟಿಯಿಂದ ನೋಡ್ತಿರ್ತಾರೆ, ಎಲ್ಲ ಒಂದ್ ಕಡೆ ರೈತರಿಗೆ ಆರ್ಥಿಕ ಹೊರೆ ಆಗುತ್ತೆ, ಆಮೇಲೆ ಹಾಕಿದಂತ ಬಂಡವಾಳ ಇತ್ತೀಚಿನಲ್ಲಿ ತಗೊಳ್ಳೋದು ಬಹಳ ಕಷ್ಟ ಆಗಿದೆ. ಸೊ ತರಕಾರಿ ಸಸಿ ಉತ್ಪತ್ತಿ ತಾವೇ ಮಾಡ್ಲಿಕ್ಕೆ ಇವನ್ ಕೂಡ ನಮ್ಮ ಕೃಷಿ ವಿಜ್ಞಾನಕ್ಕೆ ತರಬೇತಿ ಕೊಡ್ತೀವಿ ಅಥವಾ ತಾವು ಖುದ್ದಾಗಿ ಏನಾದ್ರೂ ನಮ್ಮ ಮಹಾವಿದ್ಯಾಲಯಕ್ಕೆ ಬಂದ್ರು ಕೂಡ ನಾವು ರೈತರಿಗೆ ಕೂಡ ಉಚಿತವಾಗಿ ನಮ್ಮಲ್ಲಿರ್ತಕ್ಕಂಥ ತರಕಾರಿ ಸಸಿ ವೈಜ್ಞಾನಿಕವಾಗಿ ತರಕಾರಿ ಸಸಿ ಉತ್ಪಾದನೆಯ ಕುರಿತು ಬೇಕಾದ ಒಂದಿನ ನಾವು ತರಬೇತಿ ಕೊಡ್ಲಿಕ್ಕೂ ನಾವು ಸಿದ್ಧ ಇದ್ದೀವಿ. ಸೊ ರೈತರು ಆಸಕ್ತಿ ಇರ್ಕ ರೈತರು ಕೂಡ ನಮ್ಮ ಮಹಾವಿದ್ಯಾಲಯಕ್ಕೆ ಬಂದು ಕೂಡ ತರಬೇತಿ ತಗೊಂಡ್ರೆ ಒಮ್ಮೆ ನಿಮಗೆ ಅನುಕೂಲ ಆಗತ್ತಂದ್ರೆ ಅದೇ ಅವ್ರನ್ನ ಮಾಡಬಹುದು. ಸೊ ಈಗಾಗಲೇ ಮತ್ತೆ ಮತ್ತೊಂದು ವಿಷಯ ಹೇಳ್ಬೇಕಾದ್ರೆ ಬಹುವಾರ್ಷಿಕ ಬೆಳೆಗಳು ನಾವು ಈಗಾಗಲೇ ನೋಡ್ತಾ ಇದೀವಿ, ತೆಂಗು ಇರ್ಬೋದು ಅಡಿಕೆ ಇರ್ಬೋದು, ಆಮೇಲೆ ಕೆಲವೊಬ್ರು ಬಾಳೆ ಬೆಳಿಲಿಕ್ಕೆ ಆಸಕ್ತಿ ಇರ್ತಾರೆ, ಕೆಲವೊಬ್ರು ದಾಳಿಂಬೆ ಹಾಕ್ಬೇಕಂತ ಅನ್ಕೊಂಡಿರ್ತಾರೆ. ಸೊ ಎಸ್ಪೆಷಲಿ ಆಲ್ರೆಡಿ ಇರ್ತಕ್ಕಂಥ ತೋಟಗಳಿಗೆ ಮುಂಗಾರಿ ಹಂಗಮಿನಲ್ಲಿ ಮೊದಲೇ ಹಂತದ ನಾವು ಗೊಬ್ಬರಗಳನ್ನ ಕೊಡಬೇಕಾಗತ್ತೆ. ಅದಕ್ಕಿಂತ ಮುಂಚಿತವಾಗಿ ರೈತರು ಸಾಧ್ಯವಾದಷ್ಟು ಎಷ್ಟಾಗತ್ತಷ್ಟು ದನದ ಗೊಬ್ಬರಗಳನ್ನ ಫಸ್ಟ್ ಆಗಿ ತೋಟಗಳಿಗೆ ಹೊಡಿಸಬೇಕಾಗತ್ತೆ. ನಿಮ್ಮಲ್ಲಿ ಇದ್ರೂ ಇದ್ರೆ ಒಳ್ಳೇದು, ಅಟ್ಲೀಸ್ಟ್ ಸ್ವಲ್ಪ ಕೊಂಡಾಕೋತ್ ಎಲ್ಲಾದ್ರೂ ತಂದು ತಾವು ಕನಿಷ್ಠ ಒಂದೊಂದು ಗಿಡಕ್ಕಾಗ್ಲಿ ಒಂದು ಮಂಕ್ರಿ ಆಗ್ಲಿ ಒಂದ್ 5-6 kg ದನದ ಗೊಬ್ಬರನ ಹಾಕೋಬೇಕಾಗತ್ತೆ. ಆ ದನದ ಗೊಬ್ಬರಕ್ಕೆ ಏನ್ ಮಾಡ್ಬೇಕು, ಈಗ ಅದನ್ನ ಉಪಚರಿಸಬೇಕಾಗತ್ತೆ. ನಾವು ಈಗಾಗಲೇ ನಾವು ಸಾಕಷ್ಟು ತರಬೇತಿ ಕೊಡ್ತಾ ಇದೀವಿ, ಅದನ್ನ ದನದ ಗೊಬ್ಬರಿಗೆ ಇಟ್ಟರೆ ಕೋಡರ್ ಮನುಜೀವ್ ಇರ್ಬೋದು, ಆಮೇಲೆ ರಂಜಕ ಕರಿಯೂಸ ಜೀವನ ಇರ್ಬೋದು, PSB ಅಂತೀವಿ, ಆಮೇಲೆ ಸುಡೋಮೋನಸ್ ಅಂತೀವಿ, ಇದನ್ನ ಉಪಚರಿಸಿ ಎನ್ರಿಚ್ಮೆಂಟ್ ಮಾಡಿ ಅದನ್ನ ನಾವು ಆಮೇಲೆ AMC ಎಸ್ಪೆಷಲಿ ತಮ್ಮ ತೋಟಗಾರಿಕೆ ಬೆಳೆಗಳಿಗೆ ಅರ್ಕ ಮೈಕ್ರೋಬಿಲ್ ಕನ್ಸೆಷನ್ ಅಂತೇಳಿ ಹೆಸರುಘಟ್ಟದವರು ಪ್ರೊಡಕ್ಟ್ ಮಾಡಿದ್ದಾರೆ. ಅದು ಪೌಡರ್ ರೂಪದಲ್ಲಿ ಸಿಗುತ್ತೆ, ಲಿಕ್ವಿಡ್ ರೂಪದಲ್ಲಿ ಸಿಗುತ್ತೆ. ಪೌಡರ್ ಇತ್ತಂದ್ರೆ ಇವೆಲ್ಲನೂ ನಾವು ದನದ ಗೊಬ್ಬರ ಜೊತೆ ಉಪಚರಿಸಿ ಒಂದು 8 ದಿನ ಹದ ಮಾಡಿ ತದನಂತರ ಅದನ್ನ ನಾವು ಗಿಡಕ್ಕೆ ಬಳಸಿದ್ದಾಗಲಿ ಈಗ ಬೇರ್ಕೊಳ್ಳಿ ರೋಗ ಇರಬಹುದು ಅಥವಾ ಗಿಡ ಒಣಗ್ತಕ್ಕಂತ ಸಮಸ್ಯೆ ಇರಬಹುದು ಅಥವಾ ಯಾವುದೋ ಕೆಲವೊಂದು ಗೊಬ್ಬರ ಹಾಕಿರ್ತೀವಿ ಅಲ್ಲಲ್ಲಿ ಮಣ್ಣಲ್ಲಿ ಫಿಕ್ಸ್ ಆಗಿರುತ್ತೆ, ಅದನ್ನ ಕರಗಿಸಿ ಬೇರಿಗೆ ಕೊಡ್ಲಿಕ್ಕೂ ಕೂಡ ಈ ಅನುಜೀವಿಗಳು ಸಾಕಷ್ಟು ಕೆಲಸ ಮಾಡುತ್ತವೆ. ಸೊ ಎಲ್ಲ ಬಹುವಾರ್ಷಿಕ ತೋಟಗಾರಿಕೆ ಬೆಳೆತಕ್ಕಂಥ ರೈತರು ದನದ ಗೊಬ್ಬರ ಜೊತೆಗೆ ಈ ಜೀವಾಣುಗಳನ್ನು ಉಪಚರಿಸಿ ಕೊಡೋದು ಸೂಕ್ತ. ಆಮೇಲೆ ಮುಂಗಾರಿಗೆ ನಾವು ಕೊಟ್ಟರೆ ಇನ್ನೂ ಅನುಕೂಲ ಆಗುತ್ತೆ. ಅದ್ರ ಜೊತೆಗೆ ಮಣ್ಣಿನ ಪರೀಕ್ಷೆಗೆ ಅನುಗುಣವಾಗಿ ಮೊದಲೇ ಹಂತದ ರಾಸಾಯನಿಕ ಗೊಬ್ಬರಗಳನ್ನು ಕೊಡಬೇಕಾಗತ್ತೆ. ಸೊ ಅದರೊಂದು ಆಗಲೇ ಲೆಕ್ಕಾಚಾರ ನಮ್ಮ ಹತ್ರ ಇರುತ್ತೆ. ಸೊ ರೈತರು ಅದನ್ನ ರಿಪೋರ್ಟ್ ಇಟ್ಕೊಂಡು ವಿಜ್ಞಾನಿಗಳ ಸಂಪರ್ಕ ಮಾಡಿ ಗೊಬ್ಬರಗಳನ್ನ ಬರ್ಸ್ಕೊಂಡು ತಾವು ಹಾಕ್ಬೇಕಾಗತ್ತೆ. ಎರಡನೇ ಹಂತನ ನಾವು ಮಳೆಗಾಲ ನಿಂತ ನಂತರ ಅಂದ್ರೆ ಸೆಪ್ಟೆಂಬರ್ ಅಕ್ಟೋಬರ್ ನಲ್ಲಿ ಎರಡನೇ ಕಂತನ್ನು ಕೊಡಬೇಕಾಗತ್ತೆ. ನಾವು ಏನೇ ರಾಸಾಯನಿಕ ಗೊಬ್ಬರ ಕೊಡಬೇಕಾದ್ರು ಈಗಾಗಲೇ ಹೇಳಿದಂಗೆ ಮಣ್ಣಿನ ಪರೀಕ್ಷೆಗೆ ಅನುಗುಣವಾಗಿ ಕೊಡಬೇಕು. ಈಗಾಗಲೇ ನಾವು ಸಾಕಷ್ಟು ಮಣ್ಣನ್ನು ಹಾಳು ಮಾಡಿಬಿಟ್ಟಿದ್ವಿ ಗೊಬ್ಬರ ಹಾಕಿ ಹಾಕಿ, ಇನ್ನು ಮತ್ತೆ ಹಾಳು ಮಾಡ್ಲಿಕ್ಕೆ ಹೋದ್ರೆ ಅದನ್ನ ರಿಕವರಿ ಮಾಡೋದು ಬಹಳ ಕಷ್ಟ ಇರುತ್ತೆ. ಸೊ ಆಗದೆ ಇದಕ್ಕೂ ಆಗೋದಿಲ್ಲ, ಹಾಕ್ಲೇಬೇಕಾಗತ್ತೆ. ಉತ್ತಮ ಇಳುವರಿ ಪಡಬೇಕಾದ್ರೆ ಹೆಚ್ಚಿನ ನಾವು ಗುಣಮಟ್ಟ ತಗೋಬೇಕಾದ್ರೆ ಬೆಳೆಗೆ ಅನುಗುಣವಾಗಿ ಮಣ್ಣಿನ ಗುಣಮಟ್ಟಕ್ಕೆ ನಾವು ಗೊಬ್ಬರಗಳನ್ನ ಪೂರೈಸಿ ಮಾಡಲೇಬೇಕಾಗತ್ತೆ. ಅದ್ರ ಜೊತೆಗೆ ಈ ದನದ ಗೊಬ್ಬರಗಳನ್ನ ಸಾವಯವ ಗೊಬ್ಬರಗಳನ್ನ ಅಥವಾ ತೋಟ ಇರ್ತಕ್ಕಂಥವ್ರು ಹಸಿರೆಲೆ ಗೊಬ್ಬರಗಳನ್ನ ಬೆಳ್ಕೊಳ್ಳೋದು, ಮತ್ತೆ ಈಗಾಗಲೇ ಮಳೆ ಬಂದೇ ಬರುತ್ತೆ, ಒಂದು ಹದ ಮಳೆ ಬಂದ್ರೆ ಸಾಕು ನೀವು ಸರಿಮನಾದ್ರೂ ಬಿತ್ತರಿ, ತೆಂಗಿನ ತೋಟ ಇರುತ್ತೆ, ಸುಮ್ಮನೆ ಖಾಲಿ ಬಿಡೋದಕ್ಕಿಂತ ಕಳೆಗಳು ಬಂದ್ಬಿಡ್ತವೆ. ಕಳೆಗಳು ಏನ್ ಮಾಡ್ತವೆ, ಪೋಷಕಾಂಶ ಇಟ್ಕೊಳ್ಳುತ್ತೆ, ಮಣ್ಣನ್ನು ಬರ್ಡ್ ಮಾಡುತ್ತೆ. ಸೊ ಇರ್ತಕ್ಕಂಥ ಖಾಲಿ ಜಮೀನಿನಲ್ಲಿ ಒಂದು ಉತ್ತಮ ಹದ ಮಳೆ ಬಂತಂದ್ರೆ ನೀವು ಸನಿಬಾದ್ರೂ ಚೆಲ್ಲಬಹುದು, ಡಯಂಚ್ ಆದ್ರೂ ಚೆಲ್ಲಬಹುದು. ಇತ್ತೀಚಿನ ಮಕ್ಕುನ್ ಅಂತ ಬರ್ತಾ ಇದೆ, ತುಂಬಾನೇ ಲೆಗ್ಯೂಮ್ ಅಂದ್ರೆ ಈ ದ್ವಿದಳ ಧಾನ್ಯಕ್ಕೆ ಸೇರೋದ್ರಿಂದ ಅದು ಬೇಗನೆ ಹಡ್ಕೊಂಡ್ಬಿಡುತ್ತೆ, ಅದು ಬೇರಿನಲ್ಲಿ ಗಂಟಿರೋದ್ರಿಂದ ಸಾರಜನಕನ ಹೀರ್ಕೊಳ್ಳುತ್ತೆ, ಮಣ್ಣಿನೂ ಕೂಡ ಗುಣಧರ್ಮ ಹೆಚ್ಚಾಗುತ್ತೆ. ಈ ತರ ನಾವು ಬೆಳೆಗಳನ್ನ ಒಂದ್ರ ನಂತರ ಒಂದು ಈ ತೆಂಗಿನ ತೋಟ ಅಡಿಕೆ ತೋಟ ಯಾವ್ದಾದ್ರು ಅಂತರ ಬೆಳೆಗಳಲ್ಲಿ ನಾವು ಒಂದು ಸಾವಯವ ದೃಷ್ಟಿಯಿಂದ ಒಂದು ಭೂಮಿಯ ಫಲವತ್ತತೆ ಗುಣವನ್ನಾಗಿ ಮಾಡಿದ್ರೆ ಈ ತರ ಬೆಳೆಗಳನ್ನ ಬೆಳ್ಕೋಬಹುದು. ಇಲ್ಲ ಕಮರ್ಷಿಯಲ್ ಆಗಿ ಮಾಡ್ತೀನಿ ಅಂದ್ರೂ ಕೂಡ ತೆಂಗಿನ ತೋಟದಲ್ಲಿ ಇತ್ತೀಚೆಗೆ ಕೋಕೋವಾ ಬೆಳೆ ಬರ್ತಾ ಇದೆ. ಈಗಾಗಲೇ ಸಾಕಷ್ಟು ಅಂದ್ರೆ ನಾವು ಪ್ರೋಗ್ರಾಮ್ಗಳನ್ನ ಹಮ್ಮಿಕೊಳ್ತಾ ಇದೀವಿ. ಕೋಕೋವಾನು ನಮ್ಮ ಲಾಸ್ಟ್ ಒಂದು ಕಳೆದ ಒಂದು 15 ದಿನಗಳಲ್ಲಿ ವಿಶ್ವವಿದ್ಯಾಲಯದ ಒಂದು ರಾಷ್ಟ್ರೀಯ ಮಟ್ಟದ ಒಂದು ಚರ್ಚಾಗೋಷ್ಠಿನ ಇತ್ತು, ಅಲ್ಲಿನೂ ಕೂಡ ವಿಜ್ಞಾನಿಗಳ ಒಂದು ಹೇಳ್ತಾ ಇದ್ರು ಕೋಕೋವಾ ತೆಂಗಿನ ತೋಟದಲ್ಲಿ ಚೆನ್ನಾಗಿ ಬರ್ತಾ ಇದೆ, ಆಮೇಲೆ ಅವಕಾಡ್ ಬಟರ್ ಫ್ರೂಟ್ ಅಂತೇಳಿ ಬೆಣ್ಣೆಯನ್ನು ಬರ್ತಾ ಇದೆ, ಆಮೇಲೆ ನುಗ್ಗೆ ಮಾಡ್ಕೋಬಹುದು, ಲಿಂಬೆ ಮಾಡ್ಕೋಬಹುದು, ಆಮೇಲೆ ಈಗ ಸಾಕಷ್ಟು ಇವನ್ ಕೆಲವೊಂದು ಅರಣ್ಯ ಆಧಾರಿತ ಬೆಳೆಗಳನ್ನು ಕೂಡ ನಾವು ಒಳಗಡೆ ಬೆಳ್ಕೋಬಹುದು. ಸೊ ಸಾಕಷ್ಟು ಅವಕಾಶಗಳಿದಾವೆ. ಸೊ ರೈತರಿಗೆ ಇಷ್ಟೇನು ಸೂಕ್ತವಾದ ಮಾಹಿತಿಯನ್ನು ಪಡ್ಕೋಬೇಕಾಗತ್ತೆ. ಸುಸೂಕ್ತವಾದ ಮಾಹಿತಿ ಬೇಕಾದ್ರೆ ಸುಸಂಪರ್ಕ ಇರತಕ್ಕಂಥ ತೋಟಗಾರಿಕೆ ಇಲಾಖೆ, ಕೃಷಿ ಇಲಾಖೆಯ ಅಧಿಕಾರಿಗಳನ್ನಾದ್ರೂ ಮಾತಾಡ್ಕೋಬಹುದು, ಅಥವಾ ನೇರವಾಗಿ ಕೃಷಿ ವಿಜ್ಞಾನ ಕೇಂದ್ರ ಅಥವಾ ನಮ್ಮ ತೋಟಗಾರಿಕಾ ಮಹಾವಿದ್ಯಾಲಯಕ್ಕೆ ಬಂದ್ರೆ, ಈಗ ನಮ್ಮ ಮಹಾವಿದ್ಯಾಲಯದಲ್ಲಿ ತೋಟಗಾರಿಕೆಯಲ್ಲಿ 5 ಡಿಪಾರ್ಟ್ಮೆಂಟ್ಗಳಿದಾವೆ, 5 ವಿಭಾಗಗಳಿದಾವೆ. 5 ವಿಭಾಗದಲ್ಲಿ ಕೂಡ ನುರಿತವಾದಂತಹ ಪ್ರೊಫೆಸರ್ಗಳಿದ್ದಾರೆ, ಸಹಾಯಕ ಪ್ರಾಧ್ಯಾಪಕರು ಎಲ್ಲರೂ PhD ಹೋಲ್ಡರ್ಸ್ ಇರ್ತಾರೆ. ಸೊ ಏನೇ ಒಂದು ಹೊಸ ಬೆಳೆ ಮಾಡಬೇಕಾದ್ರೆ ವಿಜ್ಞಾನಿಗಳ ಜೊತೆ ಸಮಾಲೋಚನೆ ಮಾಡಿಕೊಂಡು ಸೂಕ್ತವಾದ ಮಾಹಿತಿ ಪಡ್ಕೊಂಡು ಸೊ ಒಂದು ಪ್ಲಾನ್ ಮಾಡಿಕೊಂಡು ಬೆಳೆದ್ರೆ ನಿಜವಾಗ್ಲೂ ಕೂಡ ರೈತರು ಒಂದು ಆರ್ಥಿಕವಾಗಿ, ಆಮೇಲೆ ಅದರಲ್ಲಿ ಕೂಡ ಸಮಗ್ರ ಕೃಷಿ ಪದ್ಧತಿ ನಾವು ಪದೇ ಪದೇ ಹೇಳ್ತಾ ಇದೀವಿ, ಎಲ್ಲ ಸಮಗ್ರ ಪದ್ಧತಿಗಳನ್ನ ಅನುಸರಿಸಿಕೊಂಡು ಹೈನುಗಾರಿಕೆಯನ್ನ ಅದ್ರ ಜೊತೆಗೆ ತೆಗೆದುಕೊಂಡು ಹೋದ್ರೆ ಸೊ ಯಾವ್ದಾದ್ರು ಒಂದು ಹಂತದಲ್ಲಿ ನಮಗೆ ರೈತರಿಗೆ ಒಂದಿಲ್ಲ ಒಂದು ಬೆಳೆಯಿಂದ ನಮ್ಗೆ ಲಾಭ ಆಗತ್ತೆ, ಸುಸ್ಥಿರ ಜೀವನ ನಡೆಸಲಿಕ್ಕೆ ಬಹಳಷ್ಟು ಅನುಕೂಲ ಆಗುತ್ತೆ. ಒಂದು ಬೆಳೆ ಇನ್ನೊಂದು ಪೂರಕವಾಗಿರೋದ್ರಿಂದ ಅದು ನೈಸರ್ಗಿಕವಾಗಿ ಒಂದು ಬಯೋಡೈವರ್ಸಿಟಿನ ಕೂಡ ಮೇಂಟೈನ್ ಮಾಡಿದಂಗಾಗತ್ತೆ, ಸೊ ಪ್ರಕೃತಿಯನ್ನು ಮೇಂಟೈನ್ ಮಾಡಿದಂಗಾಗತ್ತೆ. ಸೊ ಸಾಕಷ್ಟು ರೈತರು ಇದಕ್ಕೆ ಗಮನ ಕೊಡ್ಕೋಬೇಕು. ಹೆಚ್ಚಿನ ಮಾಹಿತಿಗೆ ನಮ್ಮ ಮಹಾವಿದ್ಯಾಲಯಕ್ಕೆ ಸಂಪರ್ಕ ಮಾಡ್ಕೋಬಹುದು. ನೀವು ಹೇಳ್ದಂಗೆ ಅಂದ್ರೆ ಭೂಮಿನ ಹೆಚ್ಚು ಫಲವತ್ತತೆ ಮಾಡಿಕೊಂಡ್ರೆ ನಮ್ಮ ಇಳುವರಿಯಲ್ಲಿ ಚೆನ್ನಾಗಿ ಪಡಿಬಹುದು ಅಂತೇಳಿ. ಅಂದ್ರೆ ಈಗ ಅದಕ್ಕೆ ಕೊಟ್ಟಿಗೆ ಗೊಬ್ಬರ ಹಾಕ್ಬಹುದು, ಅಥವಾ ಎರೆಹುಳ ಗೊಬ್ಬರ ಮಾಡ್ಕೋಬಹುದು, ಇಲ್ಲ ಹಸಿರೆಳೆ ಗೊಬ್ಬರ ಮಾಡ್ಕೊಂಡಾದ್ರೂ ನಾವು ನಮ್ಮ ಭೂಮಿನ ಫಲವತ್ತತೆ ಮಾಡ್ಕೋಬಹುದು. ಈ ಭೂಮಿ ಫಲವತ್ತತೆ ಇಲ್ಲದೆ ಇರೋದ್ರಿಂದ ನಾವು ಕಳೆದ ಕೆಲವು ವರ್ಷಗಳಲ್ಲಿ ಈರುಳ್ಳಿಯಲ್ಲಿ ಆ ರೋಗ ಬಂತು, ಹೆಚ್ಚು ಹೆಚ್ಚು ರಾಸಾಯನಿಕ ಗೊಬ್ಬರಗಳನ್ನು ಬಳಸೋದ್ರಿಂದ, ಅಥವಾ ರಾಸಾಯನಿಕ ಔಷಧಿಗಳನ್ನ ಸಿಂಪಡಿಸೋದ್ರಿಂದ, ಇಲ್ಲ ಒಂದ ಟೈಮ್ನಲ್ಲಿ ಸರಿ ಮಳೆ ಹೆಚ್ಚಾಗಿ ಈ ತರ ನಾವು ಬೆಳೆಯನ್ನ ಕಳ್ಕೊಳ್ಳೋ ಸಂದರ್ಭ ಬಹಳ ಆಗಿದೆ ಕಳೆದ. ಸೊ ಇಂಥದ್ದೆಲ್ಲ ನಾವು ಅವಾಯ್ಡ್ ಮಾಡಬಹುದು. ಒಂದು ಕರೆ ಇದೆ. ಹಲೋ, ಹಲೋ, ನಮಸ್ತೆ. ಈಗ ನೀವೇನ್ ಮಾಡಿ, ಕೃಷಿ ಇಲಾಖೆಗೆ ಆಗ್ಲೇ ದಾಸ್ತಾನುಗಳು ಮಾಡ್ತಾ ಇದಾರೆ, ಅಥವಾ ನೀವು ಕೃಷಿ ವಿಜ್ಞಾನ ಕೇಂದ್ರಕ್ಕೆ ಬಂದಾದ್ರೂ ನಿಮಗೆ ಮಾಹಿತಿಯನ್ನು ಪಡ್ಕೋಬಹುದು. BRG ಸೀರೀಸ್ ಇದಾವೆ. BRG ಕೃಷಿ ವಿಜ್ಞಾನ ಕೇಂದ್ರ ಎಲ್ಲೈತೆ? ಬಬ್ಬೂರ್ ಫಾರ್ಮ್, ಹಿರಿಯೂರು. ಬಬ್ಬೂರ್ ಫಾರ್ಮ್ ಹಿರಿಯೂರು ತಾಲೂಕು. ನೀವು ರೈತ ನಿಮ್ಗೆ ಸಮೀಪ ಇರ್ತಕ್ಕ ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಿ ಅಲ್ಲಿ ನಿಮಗೆ ಮಾಹಿತಿ ಕೊಡ್ತಾರೆ ಕೃಷಿ ಅಧಿಕಾರಿಗಳು. ಅವರು GRV 3 ತಳಿ ಐತಿ ಅಂತ ಹೇಳ್ತಾರೆ. BRG 3. ಗಿಡ್ಡ ತಳಿ ಬೇಕು, ಗಿಡ್ಡ ತಳಿ ಬೇಕು. ಅಲ್ಲ, ಗಿಡ್ಡ ತಳಿ ಇವನ್ ರಾಯಚೂರು ವಿಶ್ವವಿದ್ಯಾಲಯದಲ್ಲೂ ಕೂಡ BMR ಸೀರೀಸ್ ಅಂತ ಮಾಡಿದ್ದಾರೆ. ಸೊ ನೀವು GKVK ಕೃಷಿ ವಿಶ್ವವಿದ್ಯಾಲಯ ಅಥವಾ ರಾಯಚೂರು ವಿಶ್ವವಿದ್ಯಾಲಯ, ಯಾಕಂದ್ರೆ ರಾಯಚೂರು ಮೇನ್ ಆಗಿ ಅಲ್ಲಿ ತೊಗರಿ ಕಣಜ ಅಂತೀವಿ, ತೊಗರಿ ಜಾಸ್ತಿ ಬೆಳೀತಾರೆ ಅಲ್ಲಿ, ಅಲ್ಲಿ ತಳಿಗಳನ್ನು ಕೊಡೋ ಅಂತ ಸಂಪರ್ಕ ಮಾಡ್ಕೋಬಹುದು. ನೀವು ಸಂಬಂಧಪಟ್ಟ ಕೃಷಿ ಅಧಿಕಾರಿಗಳನ್ನು ಕಾಣ್ರಿ, ಅವ್ರು ನಿಮಗೆ ಮಾಹಿತಿ ಕೊಡ್ತಾರೆ, ಅಥವಾ ನಮ್ಮ ಕೃಷಿ ವಿಜ್ಞಾನ ಕೇಂದ್ರ ಬಂದ್ರೆ ಅಲ್ಲಿ ನಾವು ವಿಜ್ಞಾನಿಗಳಿದ್ದಾರೆ, ನಿಮ್ಗೆ ಮಾಹಿತಿ ಕೊಡ್ತೀವಿ. ತಾವು ಹೇಳ್ತಿದ್ರೆ ತೋಟಗಾರಿಕಾ ಬೆಳೆಗಳಲ್ಲಿ ಈಗ ಈಗ ನಮ್ಮ ಭಾಗದಲ್ಲಿ ಕಳೆದ ಒಂದ್ 2-3 ವರ್ಷದಿಂದ ಈ ಅಡಿಕೆ ಸಾಕಷ್ಟು ವಿಸ್ತರಣೆ ಆಗ್ತಾ ಇದೆ. ಅದರ ಈಗ ಕೆಲವರಲ್ಲಿ ಇತ್ತೀಚೆಗೆ 1 ವರ್ಷ 1.5 ವರ್ಷ 2 ವರ್ಷದಿಂದ ಇಂಥ ಒಂದು ಬೆಳೆನೂ ಇದೆ. ಅವರಿಗೆ ಯಾವ ಬೇರೆ ಯಂತ್ರ ಬೆಳೆ ಬೆಳಿಲಿಕ್ಕೆ ಯಾವ ಒಂದು ಕಡೆಯಿಂದ ನಮ್ಮ ಭೂಮಿ ಫಲವತ್ತತೆನೂ ಆಗ್ಬೇಕು, ಜೊತೆಗೆ ನಮಗೆ ಆದಾಯನೂ ಬರಬೇಕು, ಅಂತ ಬೆಳೆಗಳನ್ನ ಬೆಳಿಬಹುದಾ? ಈಗ ಏನಾಗುತ್ತೆ, ಈಗಾಗಲೇ ನೀವು ಹೇಳಿದಂಗೆ ಅಡಿಕೆ ವಿಸ್ತರಣೆ ಬಹಳಷ್ಟು ಆಗ್ತಾ ಇದೆ. ಸೊ ಸರ್ಕಾರ ಮಟ್ಟದಲ್ಲಿ ಕೂಡ ಬಹಳ ಚರ್ಚೆ ಆಗ್ತಾ ಇದೆ. ಸೊ ಈಗಾಗಲೇ ಏನು ಆಲ್ರೆಡಿ ಎಕ್ಸಿಸ್ಟಿಂಗ್ ಇರ್ಕಂಥ ತೋಟದವರು ಈಗ ಪ್ರಾರಂಭಿಕ ಹಂತ 1-2 ವರ್ಷ ಇತ್ತಂದ್ರೆ ನೀವು ಎಲ್ಲ ರೀತಿಯ ತರಕಾರಿಗಳನ್ನು ಕೂಡ ಬೆಳಿಬಹುದು. ಇದೇ ತರಕಾರಿ ಅದೇ ಅಂತಲ್ಲ, ಇವನ ಜೊತೆಗೆ ಹೂವಿನ ಬೆಳೆಗಳನ್ನು ಕೂಡ ಬೆಳಿಬಹುದು. ಇಲ್ಲ ಬೇಡ, ನಾನು ಬರೀ ಅಡಿಕೆ ಚೆನ್ನಾಗಿರಲಿ, ಬೇರೆ ಯಾವುದೇ ವಾಣಿಜ್ಯ ದೃಷ್ಟಿಯಿಂದ ಬೇಡ, ಬರೀ ಅಡಿಕೆ ಒಂದು ಚೆನ್ನಾಗಿರುತ್ತಪ್ಪ ಅಂದ್ರೆ ಸೊ ಯಾವ್ದಾದ್ರು ಸಾವಯವ ಗೊಬ್ಬರಗಳನ್ನ ಈಗಾಗಲೇ ಹೇಳಿದಂಗೆ ಸೆಣಬು, ಡಯಂಚ, ಭೂಮಿ ಒಂದು ಚೆನ್ನಾಗಿದ್ರೆ ಸಾಕಪ್ಪ, ಅಡಿಕೆ ಒಂದು ಬೆಳೆ ಬಂದ್ರೆ ಸಾಕು. ಆ ಒಂದು ದೃಷ್ಟಿಯಿಂದಲೂ ಯೋಚನೆ ಮಾಡ್ತಕ್ಕಂಥ ರೈತರು ಈ ಭೂಮಿಯ ಫಲವತ್ತತೆ ಮಾಡ್ತಕ್ಕಂಥ ಬೆಳೆಗಳನ್ನ ಅಂದ್ರೆ ಹಸಿರೆಲೆ ಗೊಬ್ಬರಗಳನ್ನ ಬೆಳ್ಕೋಬಹುದು. ಇಲ್ಲ ಅದ್ರ ಜೊತೆಗೆ ನಾನು ಲಾಭ ತಗೊಂತೀನಿ, ಮೊದಲು 3 ವರ್ಷ ನಾನು ಲಾಭ ತಗೋತೀನಿ ಅಂದ್ರೆ ಯಾವ್ದಾದ್ರು ತರಕಾರಿ ಆದಷ್ಟು ಕೆಲವೊಂದು ಹೆಚ್ಚಿಗೆ ರೋಗ ಬರ್ತಕ್ಕಂಥ ತರಕಾರಿಗಳನ್ನ ನೀವು ಆದಷ್ಟು ಅವಾಯ್ಡ್ ಮಾಡಿ, ಸಾಧ್ಯವಾದಷ್ಟು ಲೆಗ್ಯೂಮ್ ಅಂದ್ರೆ ದ್ವಿದಳ ಧಾನ್ಯ ಇರ್ತಕ್ಕಂಥ ಅವರೆ ಇರಬಹುದು, ಅಲಸಂದಿ ಇರಬಹುದು, ಹುರುಳಿ ಇರಬಹುದು, ಆಮೇಲೆ ಇವನ್ ಟೊಮ್ಯಾಟೊ ಬದನೆನ್ ಕೂಡ ಮಾಡಬಹುದು. ಬಟ್ ಏನಾಗುತ್ತೆ, ಸ್ವಲ್ಪ ಕಡಿಮೆ ಖರ್ಚು, ಕಡಿಮೆ ರೋಗ ಇರತಕ್ಕಂಥ ತರಕಾರಿಗಳನ್ನ, ಅದು ಕೂಡ ಭೂಮಿಗೆ ಪೂರಕವಾಗಿ ಗೊಬ್ಬರವಾಗಿ ಕೊಡ್ತಕ್ಕಂಥ ತರಕಾರಿಗಳ ಬೆಳೆಗಳನ್ನ ಬೆಳೆದ್ರೆ ಅದು ಅನುಕೂಲ ಆಗುತ್ತೆ. ಇವನ್ ಹೂವಿನ ಬೇಸಾಯ ಕೂಡ ಬಹಳಷ್ಟು ಪ್ರಚಲಿತ ಇದೆ. ಸೊ ಹಬ್ಬ ಹರಿದಿನ ನೋಡಿಕೊಂಡು ಪ್ಲಾನ್ ಮಾಡ್ಕೊಂಡು ಹೂವಿನ ಬೇಸಾಯ ಕೂಡ ಮಾಡ್ಕೋಬಹುದು. ನಾವೀಗ ಬೆಳೆ ವಿಮೆ ಬಗ್ಗೆ ತಿಳಿಸ್ಕೊಡ್ತೀವಿ. ಈಗ ರೈತರು ಇಷ್ಟೆಲ್ಲ ಮಾಹಿತಿ ತಗೊಂಡು ನಾವು ಬೆಳೆದ್ರೂ ಕೂಡ ಒಂದೊಂದ್ ಬಾರಿ ಮಳೆ ಜಾಸ್ತಿ ಆಗೋ ಅಥವಾ ಮಳೆ ಬರ್ದೇನೋ ಅಥವಾ ರೋಗ ಕೀಟ ಜಾಸ್ತಿ ಆಗಿನೋ ಬೆಳೆ ನಷ್ಟಗಳು ಆಗ್ತವೆ. ಈಗ ನಾವು ಭಾರತ ಸರ್ಕಾರದಿಂದ ಬೆಳೆ ವಿಮೆ ಅಂತ ಮಾಡ್ತೀವಿ. ಬೆಳೆ ವಿಮೆ ಫಾರ್ ನಾವು ತೋಟಗಾರಿಕೆ ಬೆಳೆಗಳಿಗೂ ಇದೆ ಮತ್ತು ಕೃಷಿ ಬೆಳೆಗಳಿಗೂ ಇದೆ. ನಿಮ್ಮ ಯಾವ ನಿಮ್ಮ ಪ್ರದೇಶ ನಿಮ್ಮ ಗ್ರಾಮ ಪಂಚಾಯತಿ ಲೆವೆಲ್ ಅಲ್ಲಿ ಇರೋದ್ರಿಂದ ಅದು ನಿಮ್ಮ ಗ್ರಾಮ ಪಂಚಾಯತಿಗೆ ಯಾವ್ಯಾವ ಬೆಳೆಗಳು ಕೃಷಿ ವಿಮೆ ಮಾಡಿಸಬಹುದು, ಬೆಳೆ ವಿಮೆ ಮಾಡಿಸಬಹುದು ಅಂತ ನೀವು ಸಂಬಂಧಪಟ್ಟ ರೈತ ಸಂಪರ್ಕ ಕೇಂದ್ರಗಳಿಗೆ ನೀವು ಹೋಗಿ ವಿಸಿಟ್ ಮಾಡಿ ನೀವಲ್ಲಿ ಕೇಳ್ಕೋಬಹುದು ಯಾವ್ಯಾವ ಬೆಳೆ ಮಾಡಬಹುದು ಅಂತ. ಈಗ ಚಿತ್ರದುರ್ಗಕ್ಕೆ ಬಂದಂಗ ತೋಟಗಾರಿಕೆ ಬೆಳೆಗಳಾದಂತಹ ದಾಳಿಂಬೆ ಮತ್ತು ನಮ್ಮ ಅಡಿಕೆ ಇವೆರಡು ಬೆಳೆಗಳಿಗೆ ಫುಲ್ ಚಿತ್ರದುರ್ಗ ಎರಡು ಡಿಸ್ಟಿಕ್ ಎಲ್ಲಾ ತಾಲೂಕುಗಳಿಗೂ ಇದೆ ಬೆಳೆ ವಿಮೆ ಅನ್ನೋದು. ನೀವು ಇದನ್ನ ಇದರ ಒಂದು ಬೆಳೆ ವಿಮೆ ಮಾಡಬೇಕು ಅಂದ್ರೆ ರೈತರ ವಂತಿಕೆ ಅಂತ ಇರುತ್ತೆ, ರೈತರ ವಂತಿಕೆಯನ್ನು ಕಟ್ಟಬೇಕು. ರೈತರ ವಂತಿಕೆಯನ್ನು ನೀವು ಕಟ್ಟಿ ಬ್ಯಾಂಕ್ನಲ್ಲಿ ಅದನ್ನ ಒಂದು ಡೇಟ್ ಅಂತ ಕೊಟ್ಟಿರ್ತಾರೆ. ಈ ತಿಂಗಳು ಜೂನ್ 15 ಎಲ್ಲ ಸ್ಟಾರ್ಟ್ ಆಗ್ತಾ ಹೋಗ್ತವೆ. ಅಷ್ಟರಲ್ಲಿ ಜೂನ್ 15 ಜುಲೈ 15 ಅಥವಾ ಆಗಸ್ಟ್ 15 ಟೈಮ್ ಇರುತ್ತೆ. ಅಷ್ಟರಲ್ಲಿ ನೀವು ಹೋಗ್ಬಿಟ್ಟು ರೈತರ ವಂತಿಕೆಯನ್ನು ಕಟ್ಕೊಂಡು ರಿಜಿಸ್ಟ್ರೇಷನ್ ಮಾಡ್ಕೋಬೇಕು. ಅದೇ ಸಮಯದಲ್ಲಿ ಏನ್ ಮಾಡಬೇಕು ಅಂತಂದ್ರೆ ಬೆಳೆ ಸಮೀಕ್ಷೆ ಅಂತ ಮಾಡ್ತಾರೆ. ನಿಮ್ಮ ಊರಿನ ಯುವಕರೇ ಸರ್ಕಾರ ಒಂದು ಮಾಡಿರುವಂತಹ ಅಪ್ಲಿಕೇಶನ್ ಆಪ್ ಮುಖಾಂತರ ಬೆಳೆ ಸಮೀಕ್ಷೆ ಅಂತ ಮಾಡ್ತಾರೆ. ಈ ಬೆಳೆ ಸಮೀಕ್ಷೆ